ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜಯ್ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟಲೆ ನಿಕ್ಲಿನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಇವಿ ಭಟ್ ಅವರೊಂದಿಗೆ ಜೇನು ಕೃಷಿ ಅನುಭವದ ಕುರಿತು ಸಂದರ್ಶನ. ಇವಿ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಿ ಪರಿಸರ ಸ್ವಚ್ಛವಾಗಿರುತ್ತದೋ, ಎಲ್ಲಿ ಜೇನುಗಳು ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ತವೋ, ಅಲ್ಲಿ ಪರಿಸರವೂ ಕೂಡ ಸ್ವಚ್ಛವಾಗಿರ್ತದೆ, ಕೃಷಿಯೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇರ್ತದೆ ಅಂತ ಮಾತಿದೆ. ಈ ಮಾತನ್ನು ನೀವು ಎಷ್ಟು ಮಟ್ಟಿಗೆ ಒಪ್ತೀರಿ? ನಿಜವಾಗಿ 100% ನಾನು ಇದನ್ನು ಒಪ್ತೇನೆ. ಕಾರಣ ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಈ ಜೇನು ನೋಣಗಳು ಇಲ್ಲದ ಒಂದು ಸಂದರ್ಭ ಬಂದರೆ ನಮ್ಮ ಜೀವದ ಅಂಶವೇ ಇಲ್ಲದೆ ಆಗ್ತದೆ ಎಂದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದಾರೆ. ಅದು ಸತ್ಯ. ಕಾರಣ ನಮ್ಮ ಪರಾಗಸ್ಪರ್ಶ ಮಾಡಲಿಕ್ಕೆ ಕೃಷಿಕರ ಭಾರಿ ಸ್ನೇಹವಾಗಿ ಜನರು ಸಾಕಲಿಕ್ಕೆ ಕಾರಣವೇ ಒಂದು ಕಾರಣ ಇತ್ತು. ಈ ಹೆಚ್ಚಾಗಿ ನಮ್ಮ ಊರಲ್ಲೆಲ್ಲ ಇದು ಕೃಷಿಕರು ಇದನ್ನು ಈ ಇದು ವಲಯಕ್ಕೆ ಬರಲಿಕ್ಕೆ ಕಾರಣವೇ ಇದು. ಅವರಿಗೆ ಹೆಚ್ಚು ಬೆಳೆ ಸಿಗ್ತದೆ ಈ ಜೇನು ಕೃಷಿಯಲ್ಲಿ. ಅಂದರೆ ಎಲ್ಲಿ ಜೇನುನೊಣಗಳ ಚಟುವಟಿಕೆ ಜಾಸ್ತಿ ಇದೆಯೋ ಅಲ್ಲಿ ಪರಾಗ ಮತ್ತು ಸುರಸ ಸಿಗುವಂತಹ ಮರಗಳು ಕೂಡ ಯಥೇಚ್ಛವಾಗಿ. ಬಹುಶಃ ಈ ಪರಿಸರ ಸಂರಕ್ಷಣೆ ಎನ್ನುವಂತಹದ್ದು ಜೊತೆ ಜೊತೆಗೆ ಈ ಜೇನು ಸಾಕಣೆಯನ್ನು ಕೂಡ ಮಾಡುವುದಕ್ಕೆ ಅವಕಾಶ ಇದೆ. ನಿಸರ್ಗದಲ್ಲಿ ಏನು ಜೇನು ನಡೀತಾ ಇದೆಯೋ ಅದರ ಜೊತೆಗೆ ಕೃತಕವಾಗಿಯೂ ಕೂಡ ಒಂದು ಮನುಷ್ಯ ಪ್ರಯತ್ನದಿಂದಲೂ ಕೂಡ ಈ ಒಂದು ಜೇನು ಕೃಷಿಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಹೌದೌದು. ಇದರಲ್ಲಿ ನಾನು ಕಂಡದ್ದು, ನನ್ನ ಅನುಭವದಲ್ಲಿ ಒಂದು ನಮಗೆ ಬೇಕಾದ ಒಂದು ಉತ್ಸಾಹ ಬೇಕು. ಇದರಲ್ಲಿ ಯಾವುದೇ ಒಂದು ಹೊಸತ್ತು ಕಲಿಯುವ ಒಂದು ಇಂಟ್ರೆಸ್ಟ್, ಒಂದು ಉತ್ಸಾಹ ಇದ್ದರೆ ಮಾತ್ರ ಇದು ಮುಂದೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಅದು ಒಂದು ಮನುಷ್ಯನೇ ಜೇನು ಕೃಷಿಯ ಒಂದು ಶತ್ರು ಆಗಬಾರ್ದು. ಅದೇ ಅದೇ, ಕೆಲವರು ಈ ಅವನವನ ಲಾಭಕ್ಕೆ ಬೇಕಾಗಿ ಜೇನು ಹಿಡಿಯಲಿಕ್ಕೆ ಬೆಂಕಿಯೆಲ್ಲ ಹಾಕಿ ಹಿಡಿಯೋದು ನಾನು ನೋಡಿದ್ದೇನೆ. ಅವನೇ ದೊಡ್ಡ ಶತ್ರು. ಅದು ಜೇನು ಕೃಷಿ ಅಲ್ಲ, ಜೇನು ಕೃಷಿ ಅಲ್ಲ, ಅವನಿಗೆ ಜೇನು ಮಾತ್ರ ಬೇಕಾದ್ದು. ನಿರ್ಭದ್ರವಾದ ಆ ಪ್ರಾಣಿಗಳನ್ನು ಕೊಂದು ಜೇನು ಮಾತ್ರ ತೆಗೆಯುತ್ತಾನೆ. ಸರಿಯಾದ ಒಂದು ಶತ್ರು ಅವ ನನ್ನ ಅಭಿಪ್ರಾಯದಲ್ಲಿ. ಈಗ ನೀವು ಜೇನು ಕೃಷಿಗೆ ಹೇಗೆ ಬಂದ್ರಿ? ನಾನು ನನ್ನ ಚಿಕ್ಕದಿರುವಾಗ ನನ್ನ ಮಾವ ಶ್ರೀ ಸುಬ್ರಾಯ್ ಭಟ್ ಅಂತ ಹೇಳಿ ಅವರು ಜೇನು ಕೃಷಿ ಮಾಡಿಕೊಂಡಿದ್ದು ಒಂದೆರಡು ಪೆಟ್ಟಿಗೆ. ಹಾಗೆ ಅವರ ಅಸಿಸ್ಟೆಂಟ್ ಆಗಿ ಅವರಿಗೆ ಸಹಾಯ ಮಾಡಿಕೊಂಡಿದ್ದೆ. ಹಾಗೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ CPCRIಯಲ್ಲಿ ಒಂದು ಟ್ರೈನಿಂಗ್, ಹೌದು, ಕಾಸರಗೋಡಲ್ಲಿ ಒಂದು ಟ್ರೈನಿಂಗ್ ಕ್ಲಾಸ್ ಇತ್ತು, 3 ದಿವಸದ ಕ್ಲಾಸ್. ಅದು ಅದಕ್ಕೆ ಹೋದೆ. ಅಲ್ಲಿ ಒಂದು ಪ್ರೊಫೆಸರ್ ದೇವನೇಶನ್ ಸರ್ ಅಂತ ಹೇಳಿ ಅವರ ಒಂದು ಕ್ಲಾಸು ಭಾರಿ ಒಳ್ಳೆದಿತ್ತು. ಆ ಕ್ಲಾಸಲ್ಲಿ ನನಗೆ ಇದರಲ್ಲಿ ತುಂಬ ಮತ್ತು ಇಂಟ್ರೆಸ್ಟ್ ಮಾಹಿತಿ ಸಿಕ್ಕಿತು. ಹಾಗೆ ನಾನು ಈ ಅನುಭವಗಳೆಲ್ಲ ಬರೆದು ಇಟ್ಟೆ, ಎಲ್ಲ ನೋಟ್ ಎಲ್ಲ ಬರೆದಿಟ್ಟೆ. ಹಾಗೆ ಸುಮಾರು ಕೃಷಿಕರ, ಜೇನು ಕೃಷಿಕರ ವಸತಿಗೆ ಹೋಗಿ ಅವರ ಅನುಭವಗಳು ಎಲ್ಲ ಬರೆದು ನಾನೊಂದು ಪುಸ್ತಕವನ್ನೇ ತಯಾರಿಸಿದೆ ಕನ್ನಡದಲ್ಲಿ. ಈಗ ನಿಮ್ಮ ದೃಷ್ಟಿಯಲ್ಲಿ ಹೇಳಿ, ಈಗ ಜೇನು ನೈಸರ್ಗಿಕವಾಗಿ ಸಿಗುವಂತಹ ಜೇನನ್ನು ನಾವು ಸಂಗ್ರಹಿಸುವಂತಹದ್ದು ಮತ್ತು ಜೇನು ಕೃಷಿಯನ್ನು ಒಂದು ವೈಜ್ಞಾನಿಕವಾಗಿ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಭಿನ್ನವಾಗಿದೆ ಅಂತ? ನಮಗೆ ಸ್ವಂತವಾಗಿ ಇದು ಮಾಡಬಹುದು. ಅದಕ್ಕಿರೋ ಒಂದು ಉತ್ಸಾಹವು, ಸ್ವಲ್ಪ ಟೈಮ್, ನಮಗೆ ಸಮಯ ಬೇಕಂತಷ್ಟೇ. ಮತ್ತೆ ಇದಕ್ಕೆ ಯಾರಿಗೂ ಮಾಡಬಹುದು. ಈಗ ಮೊಜೆಂಟಿ ಅಂತ ಹೇಳಿ ಒಂದು ಸಣ್ಣ ಕಿರು ಜೇನ ಹುಳ, ಅದನ್ನು ಯಾರಿಗೂ ಸಾಕ್ಬಹುದು. ಅಷ್ಟು ಒಂದು ಒಳ್ಳೆ ಒಂದು ಪ್ರಾಣಿ ಇದು. ಈಗ ನಾನು ಅದನ್ನೇ ಸಾಕ್ತಾ ಇದ್ದೇನೆ. ಈ ಜೇನು ಸಾಕುವುದಕ್ಕೂ ಜೇನನ್ನು ಪಡೆಯುವುದಕ್ಕೂ ಏನು ವ್ಯತ್ಯಾಸ ಅಂತ? ಜೇನು ಸಾಕುವುದಂದರೆ ನಮಗೊಂದು ಒಂದು ಹವ್ಯಾಸ ಆಗಿ ತೆಗಿಬಹುದು. ಮತ್ತು ನಮ್ಮ ಮನಸ್ಸಿಗೆ ಒಳ್ಳೊಂದು ಶಾಂತವಾದ ಒಂದು ಸಿಗ್ತದೆ. ಸುಮಾರು ಮನಸ್ಸಿನೊಂದು ಏಕಾಂತವಾಗಿ ಈ ಶಾಂತವಾದ ಒಂದು ಒಂದು ಇದಕ್ಕೆ ಎಲ್ಲ ಒಳ್ಳೆಯದಾಗ್ತದೆ. ಆಮೇಲೆ ಈಗ ಜೇನು ನೊಣಗಳಿಗೆ ಚುಚ್ಚುವಂಥ ಒಂದು ಸಹಜ ಒಂದು ಸ್ವಭಾವ ಇರ್ತದೆ, ಅದನ್ನು ನಿಭಾಯಿಸುವಂಥದ್ದೆಲ್ಲ ಹೇಗೆ? ಅದು ನಮ್ಮ ಸಾಧಾರಣ ಲೋಕದಲ್ಲಿ ಇರೋ ಒಂದು ಸಂಶಯ ದೃಷ್ಟಿಯಲ್ಲಿ ಕಾಣ್ತಾರೆ ಕೆಲವು, ಜೇನು ನೋಣ ಚುಚ್ಚುತ್ತದೆ ಅಂತ. ಹೌದು, ಅದು ನಾವು ಅದಕ್ಕೆ ನೋವು ಮಾಡಿದರೆ ಮಾತ್ರ ಅದು ಚುಚ್ಚೋದು. ನನ್ನ ಅನುಭವದಲ್ಲಿ ನಾನು ಹೇಳೋದು, ಅಲ್ಲದೆ ಹೀಗೆ ಬಂದು ಚುಚ್ಚೋದಿಲ್ಲ. ನಾವು ಈಗ ಎಷ್ಟೋ ನಾವು ಹೂಗಳಲ್ಲೆಲ್ಲ ಕಾಣ್ತದೆ, ಅವರಂತೂ ಚುಚ್ಚೋದಿಲ್ಲ. ಅದಕ್ಕೆ ನೋವು ಮಾಡಿದರೆ ಅದು ಚುಚ್ಚುತ್ತದೆ. ಅದಕ್ಕೆ ನಾವು ಈಗ ಒಂದು ನಾಯಿ ಆದರೂ ಅಷ್ಟೇ, ಅದಕ್ಕೆ ನೋವು ಮಾಡಿದರೆ ಮಾತ್ರ ಅದು ಚುಚ್ಚೋದು, ಕಚ್ಚೋದು. ಯಾವಾಗ ಹಾಗೆ ಜೇನು ನೋಣವು ಸಹ ಹಾಗೆ. ಆಮೇಲೆ ಈಗ ಕೃಷಿಗೆ ಅಳವಡಿಸುವುದಕ್ಕೆ ಸಾಧ್ಯ ಇರುವಂತಹ ಜೇನು ತಳಿಗಳು ಯಾವ್ಯಾವು? ಇಂಡಿಯನ್ ಹಣಿ ಅಂತ ಹೇಳಿ, ಈಗ ಏಷ್ಯನ್ ಭಾರತದ ಹಣಿ, ಹೌದೌದು, ಅದು ಅದು ಹೆಚ್ಚು. ಮತ್ತು ನಮಗೆ ಸಾಕಲಿಗೆ ಸಾಧ್ಯ ಇಲ್ಲದ ಜೇನು ನೋಣಗಳಿದೆ. ದೊಡ್ಡದು ಪೆರಿಯ ಜೇನು ಹುಳು ಅಂತ ಹೇಳ್ತಾರೆ, ಅದನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೋಲ್ ಜೇನು ಅಂತೇಳಿ ಒಂದು ಉಂಟು, ಅದು ಸಾಕಲಿಕ್ಕೆ ಸಾಧ್ಯ ಇಲ್ಲ. ನಾನದು ಟ್ರೈ ಮಾಡಿ ನೋಡಿದ್ದೇನೆ, ಆಗುದಿಲ್ಲ. ಕೋಲ್ ಜನ ಯಾಕೆ ಆಗುದಿಲ್ಲ? ಆಗುದಿಲ್ಲ ಅಂತ ಅವರು ಅದರ ಹವ್ಯಾಸ ಹಾಗೆ, ಅದು ಈಗ ದೇಶಾಟನ ಸ್ವಭಾವ ಇರೋದು, ಅದು ಅದು ಗೂಡಲ್ಲಿ ನಿಲ್ಲುದೇ ಇಲ್ಲ. ನಾನು ಸುಮಾರು ಟ್ರೈ ಮಾಡಿ ನೋಡಿದ್ದೇನೆ ಗೂಡಲ್ಲಿ ಆಗ್ತದ ಅಂತ, ಆಗೋದಿಲ್ಲ. ಹಾಗೆ ನಾನು ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ, ಇಷ್ಟರವರೆಗೆ ಅದು ಗೂಡಲ್ಲಿ ನಿಲ್ಲಿಲ್ಲ. ಅಂದ್ರೆ ಸಾಕಲಿಕ್ಕೆ ಸಾಧ್ಯ ಇರುವಂತಹ ಜೇನು ಅಥವಾ ಪೆಟ್ಟಿಗೆ, ಎರಡೇ ಎರಡು ಜೇನು, ಮೊಜಂಟಿ. ಹೌದೌದು, ಮೊಜಂಟಿ ಮತ್ತೊಂದು ಇಟಾಲಿಯನ್ ಅಂತ ಹೇಳಿ ಒಂದುಂಟು, ಅದು ಹೌದು ಮೆಲಿಫರ, ಅದು ಸಾಕ್ಬೋದು. ಅದು ನಮ್ಮ ಊರಿಗೆ ನಮ್ಮ ಕ್ಲೈಮೇಟ್ ಆಗಿ ಸೇರ್ತದೆ, ಇಟಾಲಿಯಿಂದ ಬಂದದ್ದು, ಇಟಲಿ ಇಂದ ಬಂದದ್ದು, ಅವ್ರನ್ನ ತಂದದ. ಆದ್ರೆ ಅದು ಅದರ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಹಕ್ಕಿಗಳು ಹಿಡಿಯುತ್ತದೆ. ಸ್ವಲ್ಪ ದೊಡ್ಡ ಗಾತ್ರ ಇದ್ದ ಕಾರಣ ಇದನ್ನು ಹಕ್ಕಿಗಳು ಹಿಡಿಯುತ್ತದೆ. ಈಗ ಸಹಜವಾಗಿ ಕಾಡುಗಳಲ್ಲಿ ಇರುವಂತಹ ಒಂದು ಸ್ಥಳ, ಈ ಜೇನು ಕುಟುಂಬಗಳು ಎಲ್ಲೆಲ್ಲಿ ಇರ್ತವೆ, ಅವುಗಳನ್ನು ಹಿಡಿಯುವಂತಹದ್ದೆಲ್ಲ ಹೇಗೆ? ಕಾಡುಗಳಲ್ಲಿ ಸಾಧಾರಣ ಈ ಕಲ್ಲು ಕಟ್ಟಪ್ಪುಣಿ ಈ ಕಲ್ಲುಗಳುಂಟಲ್ಲ, ಅದರ ಎಡೆಯಲ್ಲಿ ಇರ್ತದೆ. ಅದು ಹೇಗೆ ನಮಗೆ ಗೊತ್ತು ಮಾಡೋದಂದ್ರೆ, ನಮ್ಮ ಪರಿಸರದಲ್ಲಿ ಹೆಚ್ಚು ಜೇನುನೋಣಗಳು ಬರ್ತಾ ಇದ್ರೆ ಆ ಏರಿಯಾದಲ್ಲಿ ಎಲ್ಲಿಯೋ ಜೇನುನೋಣ ಉಂಟು ಅಂತ ಹೇಳಿ, ಅದರ ಗೂಡು ಉಂಟು ಅಂತ ಹೇಳಿ ಎಲ್ಲರ ಇದು ನಮಗೆ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಎಲ್ಲಿಯಾದರೂ ನಮ್ಮ ಪರಿಸರದಲ್ಲಿ ಹೆಚ್ಚು ಜೇನುನೋಣ ಬರ್ತಾ ಇದ್ದರೆ, ನಮ್ಮ ಗಿಡಗಳಿಗೆ ಹೂಗಳಿಗೆ ಬರ್ತಾ ಇದ್ದರೆ, ಆ ಪ್ರದೇಶದಲ್ಲಿ ಎಲ್ಲಿಯೋ ಜೇನದ ಆವಾಸ ಅದರ ಕುಟುಂಬ ಇವೆ ಅಂತ ಹೇಳಿ ನಮಗೆ ಅಂದಾಜು ಮಾಡ್ಬೋದು. ಹಾಗಂತ ನಾವು ಸರ್ಚ್ ಮಾಡ್ತಾ ಇರಬೇಕು, ಅವಾಗ ಗೊತ್ತಾಗ್ತದೆ. ಕೆಲವು ಕಾಡು ಫಾರೆಸ್ಟ್ಗಳಲ್ಲೆಲ್ಲ ಗೊತ್ತಾಗ್ತದೆ, ಅದು ಕಲ್ಲು ಸಂದು ಆಗ್ಬೋದು ಅಥವಾ ಮರದ ಪೊಟ್ರಿಯೋ ಆಗ್ಬೋದು, ಹುತ್ತುವೂ ಆಗ್ಬೋದು. ಕರೆಕ್ಟ್ ಕರೆಕ್ಟ್. ಈಗ ಆಧುನಿಕ ಜೇನು ಕೃಷಿಯಲ್ಲಿ ಬಹುಶಃ ಈ ಸಹಜವಾಗಿ ಸಿಗುವಂತಹ ಜೇನು ಕುಟುಂಬಗಳನ್ನು ನಂಬಿಕೊಂಡು ಯಾರು ಮಾಡೋದಿಲ್ಲ, ಇಲ್ಲ ಕೃತಕವಾಗಿ ಜೇನನ್ನ ಪಾಲು ಮಾಡ್ತಾರೆ, ಕೃತಕವಾಗಿ ಮಾಡ್ತಾರೆ. ಇದರ ಬಗ್ಗೆ ಹೇಳಿ. ಈಗ ನಾವು ಒಂದು ಜೇನು ನೋಣ, ಈಗ ಒಂದು ಕುಟುಂಬ, ಈಗ ಒಂದು ಪೆಟ್ಟಿಗೆಯಲ್ಲಿ ನಾವು ಸಾಕ್ತೇವೆ, ಅದು ತುಂಬಾ ಹೆಚ್ಚಾಗ್ತಾ ಇದ್ರೆ, ಒಳ್ಳೆ ಸ್ಟ್ರಾಂಗ್ ಆದ್ರೆ, ನಾವು ಅದನ್ನು ಡಿವಿಷನ್ ಮಾಡ್ಬೇಕು. ಡಿವಿಷನ್ ಮಾಡಿ ನಾವು ಎರಡು ಮಾಡ್ಬೇಕು. ಈಗ ನಾವು ಒಂದು ಕ್ಲಾಸ್ ಅಲ್ಲಿ ಒಂದು 80 ಮಕ್ಕಳು ಇದ್ದರೆ, ನಮಗೆ ಅದೇ 40-40 ಆಗಿ ಎರಡು ಮಾಡುವ ಹಾಗೆ, ಅದು ನಮಗೆ ಕಲಿಸಲಿಕ್ಕೂ ನಮಗೆ ಅದಕ್ಕೆ ಜಾಗ ಸ್ಪೇಸ್ ಈಗೆಲ್ಲ ಒಳ್ಳೇದಾಗ್ತದೆ. ಅದೊಂದು ಡಿವಿಷನ್ ಮಾಡುವುದಂದ್ರೆ ಡಿವಿಷನ್ ಮಾಡುದು ದೊಡ್ಡ ಜೇನುಕ್ಕೆ ನಾವು ಇದರಲ್ಲಿ 8 ಫ್ರೇಮ್ ಸಾಧಾರಣ ಇರ್ತದೆ, ಅದರಲ್ಲಿ 4 ಫ್ರೇಮ್ ಇರ್ತದೆ ಅಡಿಯಲ್ಲಿ, ಅದರಲ್ಲಿ ಒಂದು ಬಿಟ್ಟು ಒಂದು ಅದರಲ್ಲಿ ತೆಗೆದು ಬೇರೊಂದು ಹೊಸ ಪೆಟ್ಟಿಗೆ ಇಟ್ಟು ಅದರಲ್ಲಿ ಈ ರಾಣಿಯ ಒಂದು ಮೊಟ್ಟೆ ಇರ್ತದೆ ಕೆಳಗೆ, ಅದನ್ನು ಬೇರೆ ಕೊಟ್ಟರು ಸಾಕು. ನೈಸರ್ಗಿಕವಾಗಿ ರಾಣಿ ಮೊಟ್ಟೆ ಇಲ್ಲದೆ ಹೋದ್ರೆ ಕೃತಕವಾಗಿ ಕೊಡಬಹುದು, ಇಲ್ಲ ಇದ್ರೆ ರಾಣಿ ಮೊಟ್ಟೆ ಇರ್ತದೆ ಎಲ್ಲ ಪೆಟ್ಟಿಗೆಯಲ್ಲಿ. ಒಳ್ಳೆ ಸ್ಟ್ರಾಂಗ್ ಕಾಲೋನಿಯಲ್ಲಿ ಒಂದು ಎರಡು ಮೂರು ಎಲ್ಲ ರಾಣಿ ಪೆಟ್ಟಿ ರಾಣಿ ಇದು ಮೊಟ್ಟೆ ಇರ್ತದೆ, ಅದನ್ನು ಅದಕ್ಕೆ ಕೊಡಬಹುದು, ಅದು ಮಾತ್ರ ತೆಗೆದು ಇಡಬಹುದು. ಇಲ್ಲ ರಾಣಿ ಮೊಟ್ಟೆ ಮಾತ್ರ ಕಟ್ ಮಾಡಿ ಇನ್ಪ್ಲಾಂಟ್ ಮಾಡಬಹುದು, ಹೀಗೆಲ್ಲ ಮಾಡಬಹುದು. ವರ್ಷದ ಯಾವ ಸಮಯದಲ್ಲಿ ಈ ಕೃತಕ ಒಂದು ಪಾಲು ಮಾಡುವಂತಹದ್ದು? ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ 3 ತಿಂಗಳು ಈ ಟೈಮ್, ಈ ಅಕ್ಟೋಬರ್ ತಿಂಗಳಲ್ಲಿ ಇದಕ್ಕೆ ಭಾಳ ಇದು ಒಳ್ಳೆ ಟೈಮ್. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ 3 ತಿಂಗಳು ಡಿವಿಷನ್ ಮಾಡಲಿಕ್ಕೆ ಕರೆಕ್ಟ್ ಉತ್ತಮವಾದ ಟೈಮ್. ಒಂದು ತಾಯಿ ಕುಟುಂಬದಿಂದ ಎಷ್ಟು ಮರಿ ಕುಟುಂಬಗಳನ್ನು ಮಾಡಬಹುದು? ಅದು 2-3 ಮಾಡಬಹುದು, ಒಳ್ಳೆ ಕಾಲೋನಿ ಕಾಲದಲ್ಲಿ ಮಾಡುವಂತಹದ್ದು ಅಥವಾ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡುವ ಒಟ್ಟಿಗೆ ಆಗ್ಲಿಕ್ಕಿಲ್ಲ, ಅದನ್ನ ಒಳ್ಳೆ ಕಾಲೋನಿ ನೋಡಿ ಮಾಡಬೇಕು. ನಾವು ಈಗ ಅಷ್ಟು ವೀಕ್ ಆದ ಕಾಲೋನಿಯಿಂದ ನಾವು ಡಿವಿಷನ್ ಮಾಡುವುದಿಲ್ಲ, ಒಳ್ಳೆ ಸ್ಟ್ರಾಂಗ್ ಕಾಲೋನಿಯಿಂದ ಬೇಕು ನಾವು ಡಿವಿಷನ್ ಮಾಡುದು. ಅಂದ್ರೆ ಈಗ ಕೃತಕವಾಗಿ ಪಾಲು ಮಾಡೋದಕ್ಕಿಂತ ಮೊದಲೇ ಅದಕ್ಕೆ ಏನಾದರೂ ಈ ಜೇನನ್ನಾಗ್ಬೋದು ಅಥವಾ ಸಕ್ಕರೆ ಪಾಕುವಂತ ಕೊಟ್ಟು ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಾಗ್ತದೆ? ಹಾಗೇನಿಲ್ಲ ಅದು ಆಗ್ತದೆ ಆಲ್ಟಿಮೇಟ್. ಅದು ನಮ್ಮ ಈ ಜೇನು ಕೃಷಿಯಲ್ಲಿ ದೊಡ್ಡ ಒಂದು ಇದಂದ್ರೆ ಕ್ಲೈಮೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕ್ಲೈಮೇಟ್ ಅಂದ್ರೆ ಕೆಲ ಹಾವೆ ಈಗ ಮೋಡ ಇರುವ ಟೈಮಲ್ಲಿ ಎಲ್ಲ ಡಿವಿಷನ್ ಮಾಡಬಾರ್ದು, ಒಳ್ಳೆ ಬಿಸಿಲಿರುವ ಒಳ್ಳೆ ವಾತಾವರಣ ಇರುವ ಆ ಟೈಮಲ್ಲಿ ಬೇಕು ಇದು ಡಿವಿಷನ್ ಮಾಡಲಿಕ್ಕೆ. ಈ ಮೋಡ ಇರುವ ಟೈಮಲ್ಲಿ ಎಲ್ಲ ಅದು ಮಾಡುವುದಿಲ್ಲ. ಮತ್ತೆ ಹಾಗೆ ಮಳೆಗಾಲದಲ್ಲಿ ಅಂದ್ರೆ ಈಗ ಬ್ರೂಡ್ನಲ್ಲಿ 8 ಫ್ರೇಮ್ಗಳಲ್ಲಿ ಪೂರ್ತಿ ಇರಬೇಕು. ಹೌದೌದೌದು, ಅದರಲ್ಲಿ 4 ತೆಗೆದು ಆಚೆಗೆ ಕೊಡ್ಬೋದು, ಬೇರೊಂದು ಕೊಡ್ಬೋದು. ಉಳಿದ ಖಾಲಿ ಜಾಗಕ್ಕೆ ಮತ್ತೆ 4 ಫ್ರೇಮ್ ಕೊಡ್ಬೇಕು, ಖಾಲಿ ಕೊಡ್ಬೇಕು. ಅದಕ್ಕೆ ನಾವು ಈ ಕೃತಕ ಪೋಳೆ ಸಿಗ್ತದೆ, ಕೃತಕವಾಗಿ ನಮಗೆ ಏರಿಯಾ ಸಿಗ್ತದೆ, ಅದನ್ನು ಇಟ್ಟು ಕೆಳಗಿನ ಸೈಡಿಂದ ಕಟ್ಟಿ ಮೇಲೆ ಹೋಗ್ಬೇಕು, ಕೆಳಗೆ ನಾವು ಕಟ್ಬೇಕದು, ಕೆಳಗಿನ ಮೇಲೆ ಕಟ್ಟಿ ಹೋಗ್ತದೆ. ಆಮೇಲೆ ಈಗ ಮಳೆಗಾಲದಲ್ಲಿ ಇನ್ನೊಂದು ಪ್ರಮುಖವಾದಂಥ ಕೆಲಸ ಈ ಕೃತಕವಾಗಿ ಜೇನನ್ನು ಕೊಡುವಂತಹದ್ದು, ಇದರ ಬಗ್ಗೆ ಹೇಳಿ. ಅದು ನಾವು ಮಳೆಗಾಲದಲ್ಲಿ ಎಲ್ಲಿಯೂ ಜೇನು ಸಿಕ್ಕುವುದಿಲ್ಲ ನೋಡಿ ಎಲ್ಲ, ಅವಾಗ ಅದಕ್ಕೆ ಕೃತಕವಾಗಿ ನಾವು ಸಕ್ಕರೆ ಪಾಕ ಮಾಡಿ ಕೊಡ್ತೇವೆ, ಸ್ವಲ್ಪ ನಿಂಬೆ ಹುಳಿ ಹೆಸರು ಬೇಕು ಕೊಡ್ಬೋದು. ಅದು ನಾವೀಗ ನಿಂಬೆ ಹುಳಿ ಅದು ಒಟ್ಟರೆ ಭಾರಿ ಇಂಟ್ರೆಸ್ಟ್, ಅದಕ್ಕೆ ಕುಡಿಯಲಿಕ್ಕೆ ಹೆಚ್ಚು ಸ್ಪೀಡ್ ಆಗಿ ಕುಡಿಯುತ್ತೆ, ಹೆಚ್ಚು ಆಸಕ್ತಿ. ಹೌದು, ಆಸಕ್ತಿ ಇರೋದು. ನಾವು ಈಗ ನೋಡಿ ಈ ಸರ್ಬತ್ತೆಲ್ಲ ಮಾರುವ ಅಂಗಡಿಗಳಲ್ಲಿ ಈ ಜೇನು ನೋಣ ಧಾರಾಳ ಬರ್ತದೆ, ಅದು ಕಾರಣವೇ ಇದು. ಅದಕ್ಕೆ ಭಾರಿ ಫೇವರೇಟ್ ಆಗಿರುವ ಒಂದು ಸಂಗತಿ ಅದು, ಜಾದಲ್ಲಿ ಸಿಹಿ ಉಂಟು ಹುಳಿ ಉಂಟು ಎಲ್ಲ, ಅದಕ್ಕೆ ಭಾರಿ ಟೇಸ್ಟೆಡ್ ಅದು. ಅದು ಹಾಗೆ ಬೆಲ್ಲ ಮತ್ತು ಬೆಲ್ಲ ಸಕ್ಕರೆ ಇದಕ್ಕೆಲ್ಲ ಬರ್ತದೆ. ನಾವು ಎಲ್ಲಿ ಇಟ್ಟರು ಬೆಲ್ಲದಾಗ ಒಂದು ಗೋಣಿ ಇಟ್ಟರೆ ಅದಕ್ಕೆ ಈ ಜೇನುನೊಣಗಳು ಬರ್ತವೆ. ಅದು ಕಾರಣವೇ ಇದು. ಅದು ಮಳೆಗಾಲದಲ್ಲಿ ಹೆಚ್ಚು ಬರ್ತದೆ ನೋಡಿ, ಮಳೆಗಾಲದಲ್ಲಿ. ಎಷ್ಟು ದಿವಸಗಳ ಅಂತರದಲ್ಲಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ? ಅದು ವಾರಕ್ಕೆ ಒಂದು ಎರಡು ಸಲ ಎಲ್ಲ ಕೊಡ್ಬೋದು. ಅದು ನಾವು ಹೆಚ್ಚು ಎಷ್ಟು ಕೊಡ್ತೇವೆ ಅಷ್ಟು ಒಳ್ಳೆಯದು. ಅದು ಅದಕ್ಕೆ ಮತ್ತೆ ಬೇರೆ ಈ ಸಕ್ಕರೆ ಪಾಕ ಕೊಡುವಾಗ ಅದಕ್ಕೆ ಒಂದು ಮೆಟಾಸಿನ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಉಂಟು, ಅದನ್ನು ಹಾಕಿ ಕೊಡ್ಬೋದು. ರೋಗ ಬಾರದೆ ಇರಲಿಕ್ಕೆ ಮೆಟಾಸಿನ್ ಒಂದು ಟ್ಯಾಬ್ಲೆಟ್ ಸಿಗ್ತದೆ, ಅದನ್ನು ಕೊಡ್ಬೋದು ರೋಗ ಇದ್ದರೆ. ರೋಗ ಇಲ್ಲದಿದ್ರೆ ಕೊಡ್ಬೇಕಂತಿಲ್ಲ. ರೋಗದ ಬಗ್ಗೆ ಆಮೇಲೆ ಈಗ ಶತ್ರುಗಳು ಯಾವ ಯಾವ ಅಂತ ಸಾಮಾನ್ಯವಾಗಿ ಹೇಳುವಂತಹದ್ದು, ಮನುಷ್ಯನ ಯಾರಿಗೆ ಅದರ ಬಗ್ಗೆ ಜ್ಞಾನ ಇಲ್ವೋ ಅವರೇ ಶತ್ರು, ದೊಡ್ಡ ಶತ್ರು ಅಂತ ಹೇಳಿ. ಶತ್ರುಗಳು ಬೇರೆ ಯಾವ್ಯಾವ ಶತ್ರುಗಳಿವೆ? ಶತ್ರುಗಳು ಒಂದು ಜೇಡ ಮರಿ ಶತ್ರುಗಳಾಗಿ ಕಂಡಿದೆ. ಜೇಡಗಳು ಮತ್ತೆ ಹಲ್ಲಿ ಮತ್ತೆ ಓಂತಿ ಕಣಜ ಉಂಟು. ಕಣಜ ಭಯಂಕರ ದೊಡ್ಡ ಪೆಟ್ಟಿಗೆ, ಮೇಣದ ಚಿಟ್ಟೆ ಇದೆಲ್ಲ ಅದರ ಶತ್ರುಗಳೇ. ಅದಕ್ಕೆ ಏನು ಮಾಡಲಿಕ್ಕೆ ಆಗುದಿಲ್ಲ ಪ್ರಕೃತಿಯಲ್ಲಿ. ಮತ್ತೆ ಒಳ್ಳೆ ಒಂದು ಕಾಲ್ನಿ ಆದ್ರೆ ಅದರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕಾಲ್ನಿ ಆದ್ರೆ ಗಣಜ ಅಂತೂ ಅದರ ಒಳಗೆ ಹತ್ತುದೇ ಇಲ್ಲ, ಅವರೇ ಅದು ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಎಷ್ಟು ದಿವಸಕ್ಕೊಂದ್ಸರಿ ಮಳೆಗಾಲದಲ್ಲಿ ನೋಡ್ತಾ ಇರಬೇಕು ಪೆಟ್ಟಿಗೆ? ಮಳೆಗಾಲದಲ್ಲಿ ಹೆಚ್ಚು ಚೆಕಪ್ ಮಾಡಬೇಕು ಅಂದ್ರೆ ನೀರು ಬಾರದೆ, ನೀರು ಒಳಗೆ ಹೋಗದೆ ಪ್ಲಾಸ್ಟಿಕ್ನ ಒಂದು ಕವರ್ ಅಲ್ಲಿ ಮಾಡಬೇಕು. ಮೇಲ್ಗಡೆ ಶೀಟ್ ಹಾಕ್ಬೇಕು. ಅಂದ್ರೆ ನೀರು ಹೋದ್ರೆ ಎಲ್ಲ ಪೆಟ್ಟಿಗೆ ಎಲ್ಲ ಅವ್ಯವಸ್ಥೆ ಆಗ್ತದೆ. ಅದೊಂದು ಅದೆಲ್ಲ ಕಾಲ್ನಿಗಿದೆ. ನಾವೀಗ ಮೊಜೆಂಟಿ ಆದರೂ ದೊಡ್ಡ ಇದಾದರೂ ಇಟಾಲಿಯನ್ ಆದರೂ ಎಲ್ಲದಕ್ಕೂ ಪ್ಲಾಸ್ಟಿಕ್ ಕವರಿಂಗ್ ಮತ್ತೊಂದು ಇರುವೆ, ಇದೊಂದು ಸಮಸ್ಯೆ. ಅದು ಇರುವೆ ಬಾರದ ಹಾಗೆ ಮಾಡೋದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿದೆ ಇವಾಗ? ಇರುವೆಗೆ ನಾವು ಮಾಡೋದು ಈ ಗ್ರೀಸ್ ಅಂತ ಹೇಳಿ ಸಿಗ್ತದಲ್ಲ ಮೆಕ್ಯಾನಿಕಲ್ ಶಾಪಲ್ಲಿ, ಅದನ್ನು ತಂದು ಉಜ್ಜಿ ಬಿಡೋದು ಈ ಸ್ಟ್ಯಾಂಡಿಗೆ. ಅದು ಇಸ್ ವೆರಿ ಗುಡ್. ಅಂದರೆ ನೀರು ನೆಡುವಾಗ ಅಲ್ಲಿ ನುಸಿ ಬಂದು ಮೊಟ್ಟೆ ಹಾಕಿ ಎಲ್ಲ ಸಮಸ್ಯೆ ಬರ್ತದೆ, ಆರೋಗ್ಯ ಪ್ರಶ್ನೆ ಎಲ್ಲ ಬರ್ತದೆ. ಅದಕ್ಕಿಂತ ಎಲ್ಲ ನನ್ನ ಅನುಭವದಲ್ಲಿ ಗ್ರೀಸನ್ನು ಒಂದು ಬಟ್ಟೆ ಕಟ್ಟಿ ಅದಕ್ಕೆ ಗ್ರೀಸ್ ಹಾಕಿ ಉದ್ದಿ ಬಿಟ್ಟರೆ ಇರುವೆ ಒಂದೂ ಬರೋದಿಲ್ಲ. ಎಷ್ಟು ದಿವಸಕ್ಕೊಂದ್ಸರಿ ಮತ್ತೆ ಅದೇ ಡೈಲಿ ನಾವು ಚೆಕಪ್ ಒಂದು ವಾರಕ್ಕೊಮ್ಮೆ ಚೆಕಪ್ ಮಾಡಿ ಮತ್ತೆ ಗ್ರೀಸ್ ಕೊಡಬೇಕು? ಹಾಂ, ಗ್ರೀಸ್ ಎಡೆಯಲ್ಲಿ ಚೇಂಜ್ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಅದು ಗಟ್ಟಿ ಆಗ್ತದೆ ಆ ಗೊಟ್ಟದಲ್ಲಿ. ನೋಡ್ತಾ ಇರಬೇಕು. ಅದಕ್ಕೆ ಮೊಜೆಂಟಿಗೂ ಸಹ ನಾನು ಹಾಗೆ ಮಾಡೋದು, ಗ್ರೀಸನ್ನು ಉದ್ದಿ ಬಿಡೋದು, ಆಗ ಅದು ಬರೋದಿಲ್ಲ. ಆಮೇಲೆ ಜೇನುನೊಣಗಳೇ ಬಹಳ ಕುತೂಹಲಕರವಾದಂಥ ಒಂದು ಸಮಾಜ ಜೀವಿಗಳು ಅಂತ ಕೇಳಿದ್ದೀವಿ. ಹೌದೌದು. ಏನೇನು ಅಂಶವನ್ನು ನಾವು ಗಮನಿಸಬಹುದು? ನನಗೆ ತುಂಬ ಖುಷಿ ಕಂಡದ್ದು ಅವರ ಒಂದು ಉರುಮೆಯಿಸಿ ಅವರು ಒಂದು ಒಗ್ಗಟ್ಟು, ಅದೊಂದು ಅದ್ಭುತ. ಕಾರಣ ಒಂದು ಸಹ ಒಂದು ಆಗಿ ಜಗಳ ಮಾಡೋದಿಲ್ಲ. ಒಂದು ಹೋದ ಮೇಲೆ ಮತ್ತೊಂದು ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಜಗಳ ಮಾಡೋದು ಹೇಗೆಂದರೆ ಬೇರೊಂದು ಗೂಡಿನ ನೋಣ ಇಲ್ಲಿ ಬಂದರೆ ಜಗಳ ಆಗ್ತದೆ. ಅದುವೇ ಕಾಲೋನಿಯ, ಒಂದು ಕಾಲೋನಿಯ ಒಂದು ನೋಣ ಮತ್ತೊಂದು ಕಾಲೋನಿಯ ಮತ್ತೊಂದು ಅದರ ಒಟ್ಟಿಗೆ ಇರುವ ಅದರ ಕಾಲೋನಿಯಲ್ಲಿರುವ ಮತ್ತೊಂದು ನೋಣವಾಗಿ ಜಗಳ ಆಗುವುದಿಲ್ಲ. ಬೇರೊಂದು ಬಂದರೆ ಔಟ್ಸೈಡರ್ ಅದು ಅಟ್ಯಾಕ್ ಆಗ್ತದೆ. ಅಂದ್ರೆ ಈಗ ಬೇರೆ ಕುಟುಂಬದೊಂದು ಜೇನು ನೋಣ ಅಂತ ಹೇಗೆ ಗುರುತು, ಅದು ಅವರಿಗೆ ಗೊತ್ತಾಗ್ತದೆ, ಹೇಗೆ ಗೊತ್ತಾಗ್ತದೆ? ಅದು ಅವರಿಗೆ ಅವರ ಬಾಡಿ ಸ್ಮೆಲ್ ಇದೆಲ್ಲ ಆಗಿ ಅವ್ರಿಗೆ ಗೊತ್ತಾಗ್ತದೆ. ಈ ಫಿರಮೋನ್ ಅಂತ ಹೇಳಿ ಇದು ಈ ರಾಣಿಯ ಬಾಡಿಯಿಂದ, ರಾಣಿಯ ಶರೀರದಿಂದ ಫಿರಮೋನ್ ಅಂತ ಹೇಳಿ ಒಂದು ಇದು ಅಂಶ ಹೀಗೆ ಬರ್ತಾ ಉಂಟು, ಒಂದು ರಾಸಾಯನಿಕ. ಹೌದು, ಅದು ಇವರ ಎಲ್ಲವರನ್ನು ಅಟ್ರಾಕ್ಟ್ ಮಾಡುವ ಒಂದು ಪ್ರಧಾನವಾದ ಘಟಕ. ನಾವು ಗ್ರಹಿಸೋದು ಈ ರಾಣಿ ಹತ್ರ ಸ್ನೇಹದಲ್ಲಿ ಅಲ್ಲ, ಸ್ನೇಹ ಅಲ್ಲ, ಈ ಫಿರಮೋನ್ ನ ಒಂದು ಇದರಿಂದಾಗಿ ಬರೋದು. ಆಮೇಲೆ ಒಂದು ಕುಟುಂಬದಲ್ಲಿ ಗಂಡಿನ ಪಾತ್ರ ಏನು? ಈ ಜೇನು ಕುಟುಂಬ ಗಂಡಿನ ಪಾತ್ರ ಪ್ರತ್ಯುತ್ಪಾದನೆ ಒಂದು ಇದು ಮಾತ್ರ. ಅದಕ್ಕೆ ಈ ಜೇನು ಕಲೆಕ್ಟ್ ಮಾಡುವ ಇದು ಇದಿಲ್ಲ, ಸಾಮರ್ಥ್ಯ ಇಲ್ಲ. ಅದುವೇ ಸಂಗತಿ. ಅಲ್ಲದೆ ಜೇನು ಕುಟುಂಬದಲ್ಲಿಯೂ ಕೂಡ ಸೋಮಾರಿ. ಹೌದು, ಸೋಮಾರಿಗಳು. ಸೋಮಾರಿ ಅದು ಹೆಚ್ಚಾದರೆ ಆ ಕಾಲೋನಿಯೇ ಹೋಯ್ತು. ಆಗುಂಟು, ಒಂದು ಕಾಲೋನಿಯಲ್ಲಿ ಹೆಚ್ಚು ಗಂಡು ನೋಣಗಳು ಬಂದರೆ ಆ ಕಾಲೋನಿ ಇಡೀ ಹೋಯ್ತು. ಗರಿಷ್ಠ ಅಂದ್ರೆ ಎಷ್ಟು ಇಡಬಹುದು? ಒಂದು 10% 100 ಇದ್ರೆ ಒಂದು 10% ಅದಕ್ಕಿಂತ ಜಾಸ್ತಿ ಆದರೆ ನಾವು ಡಿವಿಷನ್ ಮಾಡ್ತಾ ಇರಬೇಕು. ಅದನ್ನು ಸಣ್ಣದಿರುವಾಗಲೇ ಗೊತ್ತಾಗ್ತದೆ. ನಾವು ಗಿರಿಯಲ್ಲಿ ದೊಡ್ಡ ಗಾತ್ರ ಗೊತ್ತಾಗ್ತದೆ. ಹೌದು, ಅದು ಕಟ್ ಮಾಡಿ ಬಿಡುದು, ಕಟ್ ಮಾಡಿ ಬಿಡ್ತಾರೆ. ಮತ್ತೆ ಕೆಲವರು ಈ ಇದುಂಟು ರಾಣಿ ಪ್ರಾಯ ಆದರೆ ಅದನ್ನು ತೆಗೆದು ಬಿಡ್ತಾರೆ. ಅದು ಹೊಸ ರಾಣಿಯನ್ನು ಅವರೇ ಮಾಡ್ತಾರೆ. ಒಂದು ವರ್ಕರ್ ಬೀಯನ್ನು ಅವರೇ ಬ್ರೂಡ್ ಮಾಡಿ ಅದನ್ನೇ ಒಳ್ಳೆ ರಾಣಿಯನ್ನು ಮಾಡ್ತಾರೆ. ರಾಣಿ ನೋಡದ ಒಂದು ಪಾತ್ರ ಏನು ಕುಟುಂಬದಲ್ಲಿ? ರಾಣಿ ಅಂದ್ರೆ ಎಲ್ಲವರನ್ನು ಈ ಇದು ಒಗ್ಗಟ್ಟಾಗಿ ಕೊಂಡೋಗುವಂತ ಒಂದು ಲೀಡರ್. ಲೀಡರ್ಶಿಪ್ ನಾವು ನೋಡ್ಬೇಕಾದ್ರೆ ಒಂದು ಜೇನುನೋಣ ಕಾಲೋನಿಯಿಂದ ಅದು ಅಷ್ಟು ಒಂದು ಅವರು ಮತ್ತೆ ಕಮ್ಯಾಂಡಿಂಗ್ ಪವರ್ ರಾಣಿಗೆ ಇರೋದು. ರಾಣಿಯನ್ನು ರಾಣಿಯಾಗಿ ರಾಣಿ ಭಾರಿ ಚಂದ. ಇದು ಮೊಜೆಂಟಿಯಲ್ಲಿ ಬೇರೆ ಗೊತ್ತಾಗ್ತದೆ, ಬೇರೆ ಗೊತ್ತಾ ರಾಣಿ ಹೋಗುದು ರಾಣಿಯಾಗಿ ನಡೆಯುವ ಹಾಗೆ ಅಷ್ಟು ಸ್ಲೋ. ಹೌದು, ಗಾತ್ರ ದೊಡ್ಡ ಇರ್ತದೆ, ಭಾರಿ ಸ್ಲೋ ಹೋಗುದು ಅದು. ಅದು ಮೊಟ್ಟೆಯ ಎಡೆಯಲ್ಲಿ ಇರೋದು, ಹೆಚ್ಚು ರಾಣಿ ಈಗ ಹೊರಗೆ ಬರಲಿಕ್ಕಿಲ್ಲ. ನಾವು ಈ ಮೊಜೆಂಟಿಯಲ್ಲೆಲ್ಲ ಸರಿ ಗೊತ್ತಾಗ್ತದೆ, ಮೊಟ್ಟೆಯ ಸೈಡಲ್ಲೇ ಇರೋದು, ಅದು ಬೇರೆ ಎಲ್ಲಿಗೆ ಹೋಗೋದಿಲ್ಲ. ಅದರಲ್ಲಿ ಮೊಜೆಂಟಿದು ಹೇಳ್ಬೋದಲ್ಲ. ಹೌದು, ಈಗ ಮೊಜೆಂಟ್ ಬಗ್ಗೆ ಮತ್ತೆ ಮಾತಾಡುವ. ಓಕೆ, ಈಗ ಜೇನು ಕುಟುಂಬದಲ್ಲಿ ಈಗ ಈ ಪೆಟ್ಟಿಗೆ ಜೇನು ಅಂತ ಹೇಳ್ತೀವಿ ಅಥವಾ ತುಡುವೆ ಜೇನು ಅಂತ ಹೇಳ್ತೀವಲ್ಲ, ಎಷ್ಟು ದೂರದಿಂದ ಪರಾಗ ಮತ್ತು ಪುಷ್ಪರಥವನ್ನು ಸಂಗ್ರಹಿಸ್ತವೆ ಮತ್ತು ಎಷ್ಟು ಹಾರಾಟವನ್ನು ಮಾಡ್ತವೆ ಈ ಬಗ್ಗೆ ಹೇಳಿ. 3 ಕಿಲೋಮೀಟರ್ ವರೆಗೆ ಹೋಗ್ಬೋದಂತೆ. ಒಂದು ಈಗ ನಾವು ಒಂದು ಪೆಟ್ಟಿಗೆಯಿಂದ ಒಂದು ಜೇನು ನೋಡ, ಅದು ಹುಡುಕಿಕೊಂಡು ಹೋಗೋದು ಒಂದು, ಅದು 3 ಕಿಲೋಮೀಟರ್ ವರೆಗೆ ಹೋಗ್ಬೋದಂತೆ. ಏರ್ ಡಿಸ್ಟೆನ್ಸ್ ಅಷ್ಟು ದೂರ ವರೆಗೆ ಹೋಗ್ಬೋದು. ಇಟಾಲಿಯನ್ ಆದರೆ ಅದಕ್ಕಿಂತ ಹೆಚ್ಚು ಹೋಗ್ಬೋದು. ಇಟಾಲಿಯನ್ ಜೇನು ನೋಡ ಎಷ್ಟೋ ದೂರ ಹೋಗ್ತದೆ, ಅಷ್ಟು ಅದಕ್ಕೆ ಪವರ್ ಉಂಟು, ಶಕ್ತಿ, ದೊಡ್ಡ ಗಾತ್ರ, ಸಾಮರ್ಥ್ಯ ಇದೆ, ಜೀನು ತೆಗೆಯಲಿಕ್ಕೆ ಕೆಪಾಸಿಟಿ ಹೆಚ್ಚು ಇದೆ. ಆಮೇಲೆ ಎಲ್ಲಿ ಮಕರಂದ ಮತ್ತು ಪರಾಗ ಎಲ್ಲಿ ಸಿಗ್ತದೆ ಎನ್ನುವುದನ್ನು ಡ್ಯಾನ್ಸ್ ಮೂಲಕ ಅದು ಬಂದು ಈ ತಿಳಿಸುವುದು. ಅದಕ್ಕೆ ಸ್ಕೌಟ್ ಬೀಸ್ ಅಂತ ಹೇಳ್ತಾರೆ, ಅದು ಸರ್ಚ್ ಮಾಡಲಿಕ್ಕೆ ಇರುವ ಆ ಒಂದು ನೋಣ ವಿಂಗ್ ಇದೆ. ಅವರು ಬೆಳಿಗ್ಗೆ ಫಸ್ಟಿಗೆ ಹೋಗುದು, ಅವರು ಎಲ್ಲೆಲ್ಲ ಜೇನು ಉಂಟು ಅದರ ಮತ್ತೆ ಜೇನು ಹೂಗಳಲ್ಲಿ ಉಂಟು, ಪರಾಗ ಎಲ್ಲಿ ಉಂಟು ಇದೆಲ್ಲ ತಿಳಿದು ಬರೋದು ಈ ಸ್ಕೌಟ್ ಬೀಸ್. ಅವರು ಬಂದು ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಇದು ಕಂಡದೊಂದು ಇಟಾಲಿಯನ್ ಒಂದು ಆರ್ಟ್, ಇವರು ಒಂದು ಸೈಂಟಿಸ್ಟ್ ಇದನ್ನು ಕಂಡು ಹುಡುಕಿದ್ರು. ಹೌದು, ಅದು ಈ ಫೇಸ್ಬುಕ್ ಅಲ್ಲೆಲ್ಲ ಅದರ ಬಗ್ಗೆ ಇತ್ತು. ಎಂಟು ಆಕಾರದಲ್ಲಿ. ಹೌದೌದು, ಕರೆಕ್ಟ್ ಕರೆಕ್ಟ್. ಆಮೇಲೆ ಈಗ ಪಕ್ವವಾದಂತಹ ಒಂದು ಜೇನು ಅಂದರೆ ಏನು? ಜೇನು ಅಂದರೆ ಒಂದು ಪ್ರಾಯಕ್ಕೆ ಬರುವಾಗ ಸಣ್ಣ 51 ದಿವಸ ಏನು ಇದರ ಒಂದು ಈ ಲೈಫ್ ಪೀರಿಯಡ್, ಅಷ್ಟರಲ್ಲಿ ಇದರ 3 ಇದುಂಟು. ಸಣ್ಣ ಪ್ರಾಯ, ಚಿಕ್ಕ ಪ್ರಾಯ, ಅವಾಗ ಎಂಥ ಕೆಲಸ ಇಲ್ಲ. ಮಧ್ಯಪ್ರಾಯಕ್ಕೆ ಬಾಕಿ ಸಣ್ಣ ಮಗುಗಳಿಗೆ ಫೀಡ್ ಮಾಡೋದು ಹೀಗೆ, ಮತ್ತು ಪ್ರಾಯ ಬರುವಾಗ ಅದು ಜೇನು ಮತ್ತೆ ಸಂಗ್ರಹಿಸುವುದು, ಮತ್ತು ಪ್ರಾಯ ಬರುವಾಗ ಕಾವಲ್ ನೀವು ಈ ಇದಕ್ಕೆ ಸಂರಕ್ಷಣೆ ಮಾಡೋದು, ಗೂಡಿಗೆ ಸಂರಕ್ಷಣೆ ಮಾಡೋದು, ಹೀಗೆ ತರಬೇತಿ ಉಂಟು ಆ ರೀತಿಯಲ್ಲಿ ಅದರ ಕ್ರಮ. ಅಲ್ಲ, ಈಗ ಜೇನು ಎರಿಗಳಲ್ಲಿ ಜೇನು ಪಕ್ವವಾಗುವುದು ಅದು ಯಾವ ಸಂದರ್ಭದಲ್ಲಿ ಅದನ್ನು ತೆಗೆಯುವುದಕ್ಕೆ ಅದು ಅರ್ಹವಾಗ್ತವೆ ಅಂತ? ಅದು ಒಂದೊಂದು ಇದು ಅನುಸರಿಸಿಕೊಂಡು, ಜಾಗ ಅನುಸರಿಸಿಕೊಂಡು. ಈಗ ಕೆಲವು ಫಾರೆಸ್ಟ್ ಏರಿಯಾದಲ್ಲಿ ಬೇಗ ಆಗ್ತದೆ, ಈಗ ಟೌನ್ ಏರಿಯಾದಲ್ಲಿ ಅಷ್ಟು ಆಗೋದಿಲ್ಲ. ಈಗ ನಮ್ಮ ಏರಿಯಾದಲ್ಲಿ ದೊಡ್ಡ ಲಭ್ಯತೆಯನ್ನು ನೋಡ್ಕೊಂಡು ಈಗ ಫಾರೆಸ್ಟ್ ಏರಿಯಾ ಈಗ ಕೂರ್ಗಿನಲ್ಲಿ ಅಲ್ಲ, ಬೇಗ ಜೇನಾಗ್ತದೆ. ಒಂದು ವಾರದಲ್ಲಿ ಜೇನಾಗ್ತದೆ. ಹಾಗೆ ನಮಗೆ ಟೌನ್ ಏರಿಯಾದಲ್ಲಿ ಆಗ್ಬೇಕಂತಿಲ್ಲ. ಅದು ಎಂತ. ಆಮೇಲೆ ಜೇನಿನ ಗುಣಮಟ್ಟದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು? ಈಗ ಬೇರೆ ಬೇರೆ ಹೂವಿನಿಂದ ಪಡೆದಂತಹ ಇದು ಜೇನು ಬೇರೆ ಬೇರೆ ರೀತಿ ಉಂಡು, ಅದು ಖಂಡಿತವಾಗಿದೆ. ಅದು ಈಗ ಫಾರೆಸ್ಟ್ ಏರಿಯಾದ ಕೊಡಗು ಕೂರ್ಗಿನ ಹಣಿ ಇಸ್ ವೆರಿ ಗುಡ್ ಅಂದ್ರೆ ಅಲ್ಲಿ ಫಾರೆಸ್ಟ್ಗಳು ಹಲವಾರು ತರದ ಮರಗಳಿವೆ, ಕಾಫಿ ಇದೆ ಮತ್ತೆ ಹಲವಾರು ತರದ ಮರಗಳು, ಇದರ ಫ್ಲವರ್ಸ್ ಉಂಟಲ್ಲ ಇದರ ಹೂಗಳು, ಅದು ಬಾರಿ ಒಳ್ಳೇದಾಗ್ತದೆ. ಮೆಡಿಕೇಟೆಡ್ ಅದು, ಹಾಗೆ ಫಾರೆಸ್ಟ್ ಏರಿಯಾದ ಕೂರ್ಗಹಣಿಗೆ ಒಳ್ಳೆ ವ್ಯಾಲ್ಯೂ ಇರ್ತದೆ. ಹೌದೌದು, ಬೈನೆ ಮರದ್ದು ಎಲ್ಲ ಮರಗಳದ್ದು ಇರ್ತದೆ. ಹಾಗೆ ಫಾರೆಸ್ಟ್ ಏರಿಯಾದ ಹಣಿ ಇಸ್ ವೆರಿ ಗುಡ್. ಈಗ ರಬ್ಬರ್ನಿಂದಲೂ ಕೂಡ ಜೇನು ಪಡಿಬಹುದು ಮಾಡ್ತಾರೆ. ಅದು ರಬ್ಬರ್ ಅನ್ನ ಹೂಗಳಿಂದ ಅಲ್ಲ ಜೇನು ತೆಗೆಯುದು, ನಮ್ಮ ಕೃಷಿ. ಹೌದು, ನಮ್ಮ ಹಲವಾರು ಜನರಿಗೆ ಒಂದು ಸಂಶಯ ಇದೆ, ಈ ರಬ್ಬರ್ ಹೂಗುಗಳಲ್ಲಿ ಇಷ್ಟು ಜೇನು? ರಬ್ಬರ್ ಹೂಗಳಿಂದ ಅಲ್ಲ ಜೇನು ತೆಗೆಯುದು, ರಬ್ಬರ್ ಎಲೆಗಳ ಜಾಯಿಂಟ್ ಅಲ್ಲಿ ಒಂದು ಜೇನು ಬೆಳಿಗ್ಗೆ ನೋಡಿದ್ರೆ ಒಂದು ರಸ ಬರ್ತದೆ, ಅದು ಅನ್ನು ಈ ಕಲೆಕ್ಟ್ ಮಾಡುದು. ಅದರಲ್ಲಿಯೂ ಕೂಡ ಒಂದು ಔಷಧೀಯ ಗುಣ ಇರ್ತದೆ. ಇದೆ. ಈಗ ರಬ್ಬರ್ ಎಸ್ಟೇಟ್ಗಳಲ್ಲೆಲ್ಲ ಈಗ ಇಡ್ತಾರೆ, ಅದು ಕಾಲೋನೀಸ್ ಎಷ್ಟೋ ಇಡ್ತಾರೆ. ಅದು ಮೈಗ್ರೇಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ನಾವು ಒಂದು ಕಾಲೋನಿಯಿಂದ ಮತ್ತೊಂದು ಕಾಲೋನಿಗೆ ಮೈಗ್ರೇಟಿಂಗ್, ಸ್ಥಳಾಂತರ ಜೇನು. ಹೌದು. ಇನ್ನೊಂದು ವಿಷಯ, ಈಗ ಆ ಜೇನಿನ ಗುಣಮಟ್ಟ ಸಾಮಾನ್ಯವಾಗಿ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಜೇನು ಕಲಬೆರಕೆ ಅಂತ ಹೇಳುವಂತಹ ಒಂದು ಅಭಿಪ್ರಾಯ. ಕರೆಕ್ಟ್. ಈ ಶುದ್ಧವಾದಂತಹ ಒಂದು ಜೇನನ್ನು ಹೇಗೆ ನಾವು ಓಕೆ ಖಾತ್ರಿಪಡಿಸಬಹುದು ಅಂತ? ಸರಿ, ನಾನು ಹೇಳ್ತೇನೆ. ಅದಕ್ಕೆ ಒಂದು ಗ್ಲಾಸಲ್ಲಿ ನೀರು, ಅರ್ಧ ನೀರು ಇಟ್ಟು ಅದಕ್ಕೆ ಒಂದು ಚಮಚ ಜೇನನ್ನು, ಶುದ್ಧವಾದ ಜೇನನ್ನು ಹಾಕಿದ್ರೆ ಅದು ಕರೆಕ್ಟ್ ಕೆಳಗೆ ಹೋಗ್ತದೆ, ನೂಲ ಹಾಗೆ ಅದು ಬಾಲ್ನ ಹಾಗೆ. ಹೌದೌದು, ಕರೆಕ್ಟ್ ಹೋಗ್ತದೆ. ಈ ಮಿಕ್ಸಡ್ ಆದರೆ ನಾವು ಏನಾದ್ರು ಇದು ಇದ್ದರೆ, ಈಗ ಬೆಲ್ಲ ಎಲ್ಲ ಕರಡಿ ಕೊಡ್ತಾರೆ, ಅದು ಎಲ್ಲ ಮಿಕ್ಸ್ ಆಗ್ತದೆ. ಅದು ಅದರ ಒಂದು ಟೆಕ್ನಿಕ್. ಪೇಪರ್ನಲ್ಲಿ ಪೇಪರಲ್ಲಿ ಇದ್ದರೆ ಅದು ಸರಿ ಇದಾಗೋದಿಲ್ಲ, ಮಿಕ್ಸ್ ಆಗೋದಿಲ್ಲ ಕರೆಕ್ಟ್. ಆದರೆ ಎಲ್ಲ ಒದ್ದೆ ಆಗ್ತದೆ ಮಿಕ್ಸಡ್ ಜೇನು ಆದರೆ, ಬೆಲ್ಲ ಸಕ್ಕರೆ ಪಾಕ ಎಲ್ಲ ಹಾಕಿ ಕೊಡ್ತಾರಂತೆ. ನಾವು ಇಷ್ಟರವರೆ ಅದು ಕಾಣಲಿಲ್ಲ. ಸರಿ, ಈಗ ನೀವು ಆವಾಗಿಂದಲೇ ಪ್ರಸ್ತಾಪ ಮಾಡ್ತಾ ಇದ್ರಿ, ಇತ್ತೀಚೆಗಂತೂ ಈ ಮುಜಂಟಿ ಜೇನಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತ. ಇದರ ಬಗ್ಗೆ ಹೇಳಿ, ಇದನ್ನು ಯಾವ ರೀತಿ ನೀವು ಅಭಿವೃದ್ಧಿ ಪಡಿಸುವಂತಹದ್ದು, ಯಾವ ರೀತಿ ಸಾಕುವಂತಹದ್ದು? ನಾನು ಈಗ ಹೆಚ್ಚು ಇಂಟ್ರೆಸ್ಟ್ ಇದು ಬಂದದ್ದು ಈಗ ಮೊಜೆಂಟಿ ಜನಕ್ಕೆ. ಏನಂದರೆ ಅದಕ್ಕೆ ಭಾರಿ ಮಾರುಕಟ್ಟೆಯಲ್ಲಿ ಒಳ್ಳೆ ವ್ಯಾಲ್ಯೂ ಉಂಟು. 2,000 ರೂಪಾಯಿ ಇವರೆ ಒಂದು ಕಿಲೋ ಜೇನ, ಒಂದು ಕಿಲೋಗೆ 2,000 ರೂಪಾಯಿ ಅಷ್ಟೇ ಇದೆ, 300-400 ರೂಪಾಯಿ ಇದೆ. ನಾನು ಇದರಲ್ಲಿ ಇಂಟ್ರೆಸ್ಟ್ ಬಂದದ್ದು ಹೇಗೆ ಅಂದರೆ, ಈ ಮೊಜೆಂಟಿ ಜನ ಒಂದು ಕಾಲೋನಿ ಬಿಟ್ಟು ಹೋಗುದಿಲ್ಲ. ಒಂದು ಪೆಟ್ಟಿಗೆಯಲ್ಲಿ ನಾವು ಮಾಡಿ ಇಟ್ಟರೆ ಅದಕ್ಕೆ ಅಟ್ಮಾಸ್ಫಿಯರ್ ಒಳ್ಳೆದಾದ್ರೆ ಆ ಪೆಟ್ಟಿಗೆಯನ್ನು ಬಿಟ್ಟು ಹೋಗುದಿಲ್ಲ. ಮನೆ ಯಾವುದೋ ಒಂದು ಸಂದಿಯಲ್ಲಿ ಕೂಡ ಎಲ್ಲಿ ಮಾಡಬಹುದು. ನಮ್ಮ ಮಡಿಕೆಯಲ್ಲಿ ಮಾಡಿಕೊಂಡಿದ್ರು ಮುಂಚೆ, ನಮ್ಮ ಅಜ್ಜಿ ಎಲ್ಲ ಇರೋ ಕಾಲದಲ್ಲಿ ಮನೆಯಲ್ಲಿ ಮಡಿಕೆಯಲ್ಲಿ ಇದು ಮಾಡಿಕೊಂಡಿದ್ರು, ನಮ್ಮ ತಾಯಿಯೆಲ್ಲ ಹಾಗೆ ಮಾಡಿಕೊಂಡಿದ್ರು. ಅವುಗಳ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೀಗೆ ಸಂಗತಿ. ಹಾಗಾದ್ರೆ ಇದನ್ನು ಪೆಟ್ಟಿಗೆಯಲ್ಲಿ ಮಾಡಬಾರ್ದ ಅಂತ ಹೇಳಿ ಅವುಗಳೇ ನನಗೆ ಒಂದು ಕ್ಲಿಕ್ ಆಗಿದೆ. ನಂತರ ನಾನು ಈ ಕ್ಲಾಸಿಗೆಲ್ಲ ಹೋದ ಮೇಲೆ ಅದನ್ನು ಸ್ಟಡಿ ಮಾಡಿ ಮನೆಯಲ್ಲಿ ಪೆಟ್ಟಿಗೆಯಲ್ಲೇ ಮಾಡಿದೆ. ಪಾಠ ಮಾಡಲಿಕ್ಕೆ ಎಲ್ಲ ಬೇಕಾದ ಇಟ್ಟಿದ್ದೇನೆ, ಒಂದು ಎರಡು ಮೂರು ಮಂಡಿಗೆ ಅಲ್ಲಿ ಮಾಡಿದ್ದೇನೆ. ಬಿದಿರಲ್ಲಿ ಮಾಡ್ಬೋದು, ಬಿದಿರು ಇಸ್ ವೆರಿ ಗುಡ್. ಯಾವ್ದು ಅನುಕೂಲ ಈಗ, ಬಿದಿರು ಇದೆ, ಮಡಿಕೆ ಇದೆ? ಬಿದಿರಲ್ಲಿ ಹೆಚ್ಚಾಗಿ ನಾನು ನೋಡಿದೆ ಬಿದಿರಲ್ಲಿ. ಈಗ ಕೊಡಗಿಂದ ನಾನು ಇದಕ್ಕಾಗಿ ಬಿದಿರು ತಂದಿದ್ದೇನೆ. ಮಡಿಕೇರಿ ವಿಶೇಷ ಏನದು? ಅದು ದೊಡ್ಡ ಒಂದು ಅಡಿಕೆ ಮರದಷ್ಟು ತೋರ ಇರ್ತದೆ ಅಲ್ಲಿಂದ ಮಡಿಕೇರಿ, ಮೂರು ನಾಲ್ಕು ಇಂಚ್. ಹೌದು, ಅದರನ್ನು ಸರಿಯಾಗಿ ಆಕ್ಸೋ ಬ್ಲೇಡ್ ಅಲ್ಲಿ ಕಟ್ ಮಾಡಿ ಸರಿಯಾಗಿ ಅದಕ್ಕೆ ಪೇಂಟ್ ಎಲ್ಲ ಕೊಟ್ಟು ಎಲ್ಲ ನೀಟ್ ಮಾಡಿ ಪೇಂಟ್ ಕೊಟ್ಟರೆ ನಿಲ್ತದೆ ಕೊಟ್ಟರೆ ಹೊರಗೆ ಹೊರಗೆ ಮಾತ್ರ ಒಳಗೆ ಕೊಡಬಾರ್ದು. ಹೊರಗೆ ಮಾತ್ರ ಕೊಟ್ಟು ಅದಕ್ಕೆ ಎಲ್ಲ ಕಟ್ಟಿ ನೀರು ಬೀಳಬಾರ್ದು. ನೀರು ಬೀಳಬಾರ್ದು, ಅದು ನೀರು ಬೀಳದಲ್ಲಿಯೇ ಕಟ್ಟಬೇಕು. ನೀರು ಮತ್ತು ಈ ಸೂರ್ಯಪ್ರಕಾಶ ಡೈರೆಕ್ಟ್ ತಾಗಬಾರ್ದು, ಅದೊಂದು ಪ್ರಧಾನವಾದ್ದು. ಮತ್ತು ಇದನ್ನು ನಾವು ಡಿವಿಷನ್ ಮಾಡಿ ಮೂರು ಈಗ ಒಳ್ಳೆ ಪೆಟ್ಟಿಗೆಯಿಂದ ಡಿವಿಷನ್ ಮಾಡಿ ಕೊಡಬೇಕು. ಅದು ಈ ಮೊಜೆಂಟಿ ಜನದ ಕ್ರಮ ಹೇಗೆಂದರೆ, ಇದರ ಮಧ್ಯಭಾಗದಲ್ಲಿ ಮೊಟ್ಟೆ ಫಸ್ಟ್ ಎಂಟ್ರೆನ್ಸಲ್ಲಿ ಇದರ ಈ ಇದುಂಟಲ್ಲ ಪರಾಗ ಪರಾಗ ಪರಾಗ ಲಾಸ್ಟ್ ಇದರ ಜೇನು, ಹಾಗೆ ಮೂರು ಸೆಕ್ಷನ್ ಆಗಿದೆ ಇರೋದು. ಹಾಗೆ ಅದರ ಕ್ರಮವು ಗೌರವ ಪೆಟ್ಟಿಗೆಯಲ್ಲಿ ಮಾಡೋದು ಹಾಗೆ ಹಾಗೆ. ಮತ್ತು ನಾವು ಇದನ್ನು ಬೆಳೆಸಿಲ್ಲ, ಮಿಕ್ಸ್ ಮಾಡೋದಿಲ್ಲ, ಅವರೇ ಅದು ಸೆಪರೇಟ್ ಸೆಪರೇಟ್ ಆಗಿ ಅವರೇ ಅದು ಹಾಗೆ ಅದೇ ರೀತಿಯಲ್ಲಿ ಮಾಡ್ತಾರೆ. ತೆಂಗಿನ ಗೆರಟೆಯಲ್ಲಿ ಕೂಡ ಮಾಡ್ತಾರೆ ಮಾಡ್ತಾರೆ ಮುಂಚೆ, ಆದರೆ ಅದೆಲ್ಲ ಹೆಚ್ಚು ಆಗೋದಿಲ್ಲ ನೋಡಿ. ನಾವು ಪ್ರೊಫೆಷನಲ್ ಆಗಿ ಮಾಡುವಾಗ ನಮಗೆ ಪೆಟ್ಟಿಗೆ ಸುಲಭ, ನಮಗೆ ಡಿವಿಷನ್ ಮಾಡಿ ಮರದ ಪೆಟ್ಟಿಗೆ ಮಾಡೋದಿದ್ರೆ ಮರದ ಪೆಟ್ಟಿಗೆ 14 inches ಉದ್ದ, 4 inches ಅಗಲ, 4 inches ಎತ್ತರ, ಎರಡು ಪೆಟ್ಟಿಗೆ ಎರಡು ಎರಡು, ಹಾಗೆ 4 inches ಎತ್ತರ, ಹಾಗೆ 14, 4, 4 ಹಾಗೆ ಅದರ ಕ್ರಮ. ನಾವು ಮರದ ಪೆಟ್ಟಿಗೆ ಸಾಗುವಾನಿ ಮರಲ್ಲಿ ಮಾಡ್ತೇವೆ, ಇಲ್ಲ ಇದ್ರೆ ಇದರಲ್ಲಿ ಹಲಸಿನ ಮರ ಯಾವ ನೇತಾಕೋದು, ಅದು ಒಂದು ಇದರಲ್ಲಿ ಕಂಬಿಯಲ್ಲಿ ಒಂದು ಸರಿಗೆಯಲ್ಲಿ ಕಟ್ಟಿ ನಿಲ್ಲಿಸೋದು ಒಳ್ಳೇದಾಗ್ತದೆ. ಅದಕ್ಕೆ ಗ್ರೀಸ್ ಉದ್ದಿಡ್ತಾರೆ ಈ ಇರುವೆ ಎಲ್ಲ ಬರೋದಕ್ಕೆ, ಗ್ರೀಸ್ ಅನ್ನು ಸ್ವಲ್ಪ ಸೆಂಟ್ರಲ್ಲಿ ಉದ್ದಿದ್ರೆ ಇರುವೆ ಬರೋದಿಲ್ಲ. ಇರುವೆ ಇದರ ಪ್ರಧಾನ ಶತ್ರು, ಈ ಮೊಜೆಂಟಿ ಜೇನದ ಒಂದು ಪ್ರಧಾನವಾದ ಶತ್ರು ಇರುವೆ. ಮತ್ತೆ ಹಲ್ಲಿಗಳು ಇಂಥದೆಲ್ಲ ಬರ್ತದೆ. ಎಷ್ಟರ ಮಟ್ಟಿಗೆ ಜೇನು ಉತ್ಪಾದನೆ ಆಗ್ತದೆ, ಹೇಗೆ ತೆಗೆಯುವಂತ? ಒಂದು ಪೆಟ್ಟಿಗೆಯಲ್ಲಿ ನನಗೆ ಸುಮಾರು ಒಂದು 1/2 kilo ಜೇನ ಸಿಕ್ಕಿದೆ, 400-500 grams ಜೇನ ಸಿಕ್ಕಿದೆ, 700-700 grams ವರೆಗೆ ಸಿಕ್ಕಿದೆ. ಹಿಂಡಿ ತೆಗೆಯುವಂತ ಅಲ್ಲ, ಅದು ಬಿಸಿಲಿನಲ್ಲಿ ಇಡೋದು. ನಾವು ಇದರ ಜೇನನ್ನು ಮತ್ತೆ ಜೇನು ನೋಣ ಅನ್ನು ಒಂದು ಕುಪ್ಪಿಗೆ ಒಂದು ಕುಪ್ಪಿಗೆ ಒಂದು ಪ್ಲಾಸ್ಟಿಕ್ ಕುಪ್ಪಿಯನ್ನು ಸಣ್ಣ ತೂತು ಮಾಡಿ ಅದಕ್ಕೆ ಈ ಬಾಯಿಯಲ್ಲಿಟ್ಟು ಎರಡು ತಟ್ಟು ತಟ್ಟುವಾಗ ಮುಟ್ಟುವಾಗ ಈ ನೋಣಗಳೆಲ್ಲ ಈ ಕುಪ್ಪಿಗೆ ಬರ್ತದೆ. ನಂತರ ಅದನ್ನು ಟಾಪ್ ಹಾಕಿ ನಾವು ಎಲ್ಲರೂ ಇಡ್ತೇವೆ. ನಂತರ ಇದನ್ನು ಓಪನ್ ಮಾಡಿ ಜೇನು ಮಾತ್ರ ತೆಗೆಯೋದು, ತೆಗೆದು ನಮಗೆ ಬೇಕಾದ ಹಾಗೆ ಡಿವಿಷನ್ ಮಾಡೋದು ಸಹ ಹಾಗೆ. ಈ ಮೊಟ್ಟೆಯನ್ನು ಭಾರಿ ಇದು ಶ್ರದ್ಧೆ ವಹಿಸಿ ಶ್ರದ್ಧೆಯಲ್ಲಿ ಮಾಡಬೇಕು, ಆಪರೇಷನ್ ಎಲ್ಲ ಮಾಡುವ ಹಾಗೆ ಭಾರಿ ಶ್ರದ್ಧೆಯಲ್ಲಿ ಮಾಡಬೇಕು. ಈ ಮುಜಂಟಿ ಜೇನಿನಲ್ಲಿಯೂ ಕೂಡ ರಾಣಿ ನೋಣವನ್ನು ಗುರುತಿಸಿಕೊಂಡು ಧಾರಾಳ ಅದು ಬೇರೆ ಕಾಣ್ತದೆ, ಅದು ಹೋಗುದ ಮೊಟ್ಟೆಯ ಅಡಿಯಲ್ಲಿ ಇರ್ತದೆ, ಮೊಟ್ಟೆಯ ಅದರ ಹತ್ತಿರ ಇರ್ತದೆ. ಅದೊಂದು ಮೊಟ್ಟೆ ರಾಣಿ ಮೊಟ್ಟೆ ಬೇರೆ ಇರ್ತದೆ, ದೊಡ್ಡ ಹಾಗೆ ಇರ್ತದೆ. ಸಾದಾ ಮೊಟ್ಟೆಗಳು ನಾವು ಈ ದ್ರಾಕ್ಷಿ ಹಣ್ಣು ಇರುವ ಹಾಗೆ ಇದು ಹತ್ತಿರ ಹೌದು ದ್ರಾಕ್ಷಿ ಗೊಂಚಲ್ನಾಗಿರ್ತದೆ. ಪೆಟ್ಟಿಗೆ ಜೇನಿಗೂ ಮತ್ತು ಈ ಮುಜಂಟಿ ಜೇನಿಗೂ ಔಷಧೀಯ ಗುಣಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ? ಔಷಧಿ ಅಂದ್ರೆ ಇದು ಈ ತುಳಸಿ ಮತ್ತೆ ಅಂತ ಹೂಗಳಿಂದ ಸಣ್ಣ ಹೂಗಳು, ಎಷ್ಟು ಸಣ್ಣ ಹೂಗಳಿಗೂ ಇದಕ್ಕೆ ಹೋಗಲಿಕ್ಕೆ ಪರ್ಮಿಷನ್ ಇದೆ ಅಂದ್ರೆ ಅಷ್ಟು ಅದರ ಗಾತ್ರ ಸಣ್ಣ ದೂರ ಹೋಗೋದಿದ್ರು ಹತ್ತಿರ ಹೋಗ್ತದೆ. ಇದು ಮುಜಂಟಿ ಜೇನು ಅಷ್ಟು ದೂರ ಹೋಗುದಿಲ್ಲ, ಒಂದು 1/2 kilometer ಒಳಗೆ ಇರ್ತದೆ. ಅದಕ್ಕೆ ಇದು ಅಡಿಕೆ ಮರದ ನನ್ನ ಅನುಭವದಲ್ಲಿ ನಾನು ಹೇಳೋದು ಹೇಗೆಂದ್ರೆ, ಜೇನು ಸಾಕಣೆ ಬಗ್ಗೆ ಫೀಲ್ಡಿಗೆ ಬರಬೇಕಾದವರು ಅವರ ಮನೆ ಹತ್ತಿರ ಧಾರಾಳ ಹೂಗಳ ಒಂದು ಹೂ ತೋಟ ಮಾಡಲಿಕ್ಕಿರುವ ಅದರ ಕೃಷಿಗೆ ಮಾಡಬೇಕು. ಬಹುಶಃ ತಾರಸಿ ತೋಟ ಹೌದು ಧಾರಾಳ ಕೃಷಿ ಮಾಡಬೇಕು. ಆದರೆ ಅವರಿಗೆ ಅದಕ್ಕೆ ಅನುಕೂಲ ಆದ ಒಂದು ಅಟ್ಮಾಸ್ಫಿಯರ್ ಮಾಡಬೇಕು, ಅಲ್ಲದೆ ನಾವು ಬರೀ ಜೇನು ಒಂದು ನಾನು ಮಾಡಿದ್ದೇನೆ ಕಾಡಿನಲ್ಲಿ ಆಗೋದಿಲ್ಲ. ಇದು ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗ್ತದೆ ನೋಡಿ. ನಾವು ಎಷ್ಟೋ ಯಾವಾಗಲೂ ಈಗ ಟೆನ್ಷನ್ ಹಿಡುವ ಒಂದು ಫೀಲ್ಡ್ ಅಲ್ವಾ, ಅವಾಗ ಈ ಒಂದು ಜೇನು ನೋಡ ಸಾಕು ಈಗ ನಮ್ಮ ಒಂದು ಪೆಟ್ಸ್ ಆಗಿ. ಜೇನನ್ನು ತೆಗೆಯುವುದು ಹೇಗೆ ಅಂತ ಮೊಜೆಂಟಿ ತೆಗೆಯೋದು ಹೇಗೆ? ನಾನು ಕುಪ್ಪಿಯಲ್ಲಿ ಈ ನಾವು ಈ ಟೈಮಲ್ಲಿ ನಾವು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಇದು ತೆಗೆಯೋದು, ಮಾರ್ಚ್ ಏಪ್ರಿಲ್ ಮೇವರೆಗೆ ತೆಗೆಯಬಹುದು, ಮೇ ಫಸ್ಟ್ ವೀಕ್ ವರೆ ಮಳೆ ಶುರುವಾದ ಮೇಲೆ ತೆಗಿಬಾರ್ದು. ನಾವು ಜೇನು ತೆಗೆಯುವಾಗ ನಾವು ಪೆಟ್ಟಿಗೆ ಎತ್ತಿ ನೋಡ್ತೇವೆ, ಅವು ವೆಯ್ಟ್ ಇದ್ದರೆ ಅದರಲ್ಲಿ ಜೇನು ಉಂಟು ಅಂತ ಹೇಳಿಲ್ಲ. ಈಗ ಸಾದಾ ಒಂದು ಪೆಟ್ಟಿಗೆ ವೆಯ್ಟ್ ಇರಲಿಕ್ಕಿಲ್ಲ, ಜೇನಿದ್ದರೆ ಆ ಪೆಟ್ಟಿಗೆ ಒಂದು ಅರ್ಧ ಕಿಲೋ ವೆಯ್ಟ್ ಇರ್ತದೆ. ಆ ವೆಯ್ಟ್ ಇರುವ ಪೆಟ್ಟಿಗೆ ಮಾತ್ರ ಜೇನು ತೆಗೆದ್ರೆ ಸಾಕು, ವೆಯ್ಟ್ ಇಲ್ಲದ ಪೆಟ್ಟಿಗೆಯಲ್ಲಿ ಜೇನು ಇಲ್ಲ ಅಂತ ಲೆಕ್ಕ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ವರೆ ತೆಗಿಬಹುದು. ಆಗ ಒಂದು ನಾವು ಈಗ ತೆಗೆಯಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆಯದು, ನಾವು ಜೇನು ತೆಗೆಯಲಿಕ್ಕೆ ಟೈಮ್ ಬೆಳಿಗ್ಗೆ. ಈಗ ಒಂದು ಕುಪ್ಪಿಯಲ್ಲಿ ನಾನು ಆಗ ಹೇಳಿದ ಕುಪ್ಪಿಯಲ್ಲಿ ಎಲ್ಲ ಹೂಗಳ ಈ ಹುಳಗಳನ್ನು ತಟ್ಟಿ ಒಳಗೆ ಮಾಡಬೇಕು. ನಂತರ ಅದರ ಟಾಪ್ ಹಾಕಿ ಅಲ್ಲಿ ಬಜಲ್ ಒಂದು ಚೇಂಜ್ ಮಾಡಿ ಇಟ್ಟು ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ಅದರಲ್ಲಿ ಜೇನು ಮಾತ್ರ ನಾವು ತೆಗೆದು ಮುಖ ಹೌದೌದು ಮುಖ ಮಾಸ್ಕ್ ಹಾಕಿ ಮಾಡೋದು ಒಳ್ಳೆಯದು. ಈಗ ನಾವು ಅದು ಮಾಡೋದಿಲ್ಲ, ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಆಗೋದಿಲ್ಲ. ಆದರೂ ನಮ್ಮ ಒಂದು ಸಂರಕ್ಷಣೆಗೆ ಬೇಕಾಗಿ ಬೇಕಾದರೆ ಹಾಕ್ಬೋದು. ಮತ್ತು ಫುಲ್ ಕೈ ಶರ್ಟ್ ಒಳ್ಳೇದು, ಅಂದರೆ ಇದ್ರೆ ಕೆಲವು ಬಂದು ಚುಚ್ಚುತ್ತದೆ. ಇದು ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳ್ತಾರೆ, ಇದಕ್ಕೆ ಚುಚ್ಚುವ ಇದಿಲ್ಲ ಸಣ್ಣ. ಹೌದೌದು, ಅದನ್ನು ಬಂದು ಇದನ್ನು ಜೇನು ತೆಗೆದು ನಾವೊಂದು ಪಾತ್ರಕ್ಕೆ ಹಾಕ್ಬೋದು. ಅದೊಂದು ಅರಿಪೆ ಇದರಲ್ಲಿ ಹಾಕಿ ಬಿಸಿಲಿನಲ್ಲಿ ಇಟ್ಟರೆ ಅದೆಲ್ಲ ಜೇನು ಸರಿಯಾಗಿ ಸಿಗ್ತದೆ. ಈಗ ತೆಗೆಯುವ ಕ್ರಮ ಜೇನಿನ ಉಪಯೋಗದ ಬಗ್ಗೆ ಹೇಳಿ. ಔಷಧೀಯವಾಗಿ ಔಷಧಿ ಅಂದರೆ ಆಯುರ್ವೇದ ಮದ್ದುಗಳಿಗೆ ಹೆಚ್ಚು ಈ ಇದುಂಟಲ್ಲ ರಸಾಯನ ಮಾಡ್ತಾರೆ ಮತ್ತು ಆಯುರ್ವೇದ ಮದ್ದುಗಳಲ್ಲಿ ಹೌದು ಅರಿಷ್ಟಗಳಲ್ಲಿ ಎಲ್ಲ ಜೇನು ಸೇರ್ತದೆ. ಹಾಗೆ ಈ ಆಯುರ್ವೇದ ಅಂಗಡಿಗಳು ತೆಕ್ಕೊಳ್ತಾರೆ ನಮ್ಮ ಹತ್ತಿರಿಂದ, ನಾವು ವೈದ್ಯರಿಗೆ ನಮ್ಮ ಗುರುತದ ವೈದ್ಯರು ಇದ್ದಾರೆ ಅವರು ತೆಕ್ಕೊಳ್ತಾರೆ. ಹಾಗೆ ನಾವು ಎಲ್ಲ ಮಾರುಕಟ್ಟೆ ಹಾಗೆ ನಮ್ಮದು ವೈದ್ಯರುಗಳಿಗೆ ನಾವು ಕೊಡೋದು ಹೆಚ್ಚು. ಈಗ ಮುಜಂಟಿ ಈಗ ಹತ್ತು ಇಪ್ಪತ್ತು ಪೆಟ್ಟಿಗೆ ನೀವು ಸಾಕ್ತಾ ಮೂವತ್ತೈದು ಪೆಟ್ಟಿಗೆ ಒಂದು ಪೆಟ್ಟಿಗೆಯನ್ನು ಶುರು ಮಾಡಿದ್ದೆ ನಾನು ಒಂದು ಪೆಟ್ಟಿಗೆಯಿಂದ ಈಗ ಮೂವತ್ತೈದು ಪೆಟ್ಟಿಗೆ ನನಗೆ ಸಾಕ್ತಾ ಇದ್ದೇನೆ. ಡಿವಿಷನ್ ಮಾಡಿ ಹೆಚ್ಚು ಮಾಡಿದ್ದು ಮತ್ತು ಹೇಳ್ತಾರೆ ನಮಗೆ ನಮ್ಮ ಊರಲ್ಲಿ ಮತ್ತೆ ಎಲ್ಲಿ ಯಾರು ಇದ್ರೆ ಅವರು ಬಂದು ನನಗೆ ಫೋನ್ ಅಲ್ಲಿ ತಿಳಿಸ್ತಾರೆ ಮರ್ಷ ಇದೆ ಅಂತ. ಹೇಗಾದ್ರೂ ಈಗ ಮನೆಯ ಗೋಡೆಯ ಒಂದು ಸ್ವಿಚ್ ಬಾಕ್ಸ್ಗಳಲ್ಲೂ ಅಂತದಲ್ಲಿ ತೆಗಿಬಹುದು. ಕರೆಕ್ಟ್ ಕರೆಕ್ಟ್. ಈಗ ಮನೆಯಲ್ಲಿ ಈಗ ಗೋಡೆಗಳಲ್ಲಿ ನಾವು ಮುರಿಯಬಾರದ ಅಂತ ಒಂದು ಗೋಡೆಯಲ್ಲಿ ಉಂಟು, ಅದಕ್ಕೆ ನಾವು ಒಂದು ಪೈಪ್ ಹಾಕಿ ಕೊಡ್ತೇವೆ ಸಣ್ಣ ಒಂದು ಎರಡು ಇಂಚಿನ ಒಂದು ಟ್ಯೂಬ್ ಹಾಕಿ ಕೊಡ್ತೇವೆ. ಅದಕ್ಕೆ ಈ ಮೇಣ ಅದರ ಮೇಣನ ಮುಟ್ಟಿ ಅದರ ಹಚ್ಚಿ ಇಡ್ತೇವೆ. ಅದರಲ್ಲಿ ಹೋಗ್ತಾ ಇರ್ತದೆ ಎರಡು ಮೂರು ದಿವಸ ಅದರಲ್ಲಿ ಹೋಗ್ಬೇಕು. ನಂತರ ನಾವು ಮಡಿಕೆಯನ್ನು ಕರೆಕ್ಟಾಗಿ ಅದಕ್ಕೆ ಸೂಟ್ ಮಾಡಿ ಈಚೆ ಒಂದು ತೂತಿಟ್ಟು ಇಡ್ತೇವೆ, ಅದಕ್ಕೂ ಸ್ವಲ್ಪ ಗಮ್ ಹಾಕಿ ಇಡ್ತೇವೆ. ಅದು ಆರು ತಿಂಗಳು ಕಳಿಯುವಾಗ ಆ ಅದರಲ್ಲಿರುವ ಪ್ರಾಣಿಗಳೆಲ್ಲ ಹುಳಗಳೆಲ್ಲ ಈ ಮಡಿಕೆಗೆ ಬರ್ತದೆ. ಹೌದೌದೌದು, ಅದು ಒಳ್ಳೆ ಒಂದು ಇಷ್ಟೊಂದು ಒಳ್ಳೆ ಮನೆ ಸಿಕ್ಕುವಾಗ ಅವರು ಅಲ್ಲಿ ಯಾಕೆ ಇಕ್ಕಟ್ಟಲ್ಲಿ ನಿಲ್ಬೇಕು ಅಂತ ಹೇಳಿ ಅವರಿಗೆ ತೋರ್ತದೆ, ಅವರೆಲ್ಲ ಇದಕ್ಕೆ ಬರ್ತದೆ. ಹಾಗೆ ಇದು ಹಿಡಿಯೋ ಕ್ರಮ. ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಸಿ ಪಿ ಸಿ ಆರ್ ಅಲ್ಲಿ ನೀವು ತರಬೇತಿ ಪಡ್ಕೊಂಡ್ರಿ ಅಂತ. ಹೌದೌದು. ಇಂದಿನ ದಿನದಲ್ಲಿ ಈ ಯುವಕರಿಗೆ ಇದೊಂದು ಸ್ವಉದ್ಯೋಗ ಕೈಗೊಳ್ಳುವುದಕ್ಕೆ ಯುವಕರಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಇಂಥ ಒಂದು ತರಬೇತಿಯ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ, ಎಲ್ಲಿ ತರಬೇತಿಯನ್ನು ನೀಡಲಾಗ್ತದೆ, ನೀವು ಏನಾದರೂ ತರಬೇತಿ ಕೊಡ್ತಾ ಇದ್ದೀರಿ? ನಾನು ಕ್ಲಾಸ್ ಕೊಡ್ತಾ ಇದ್ದೇನೆ. ನನಗೆ ಈಗ ನಾನು ಒಂದು ಕ್ಲಾಸ್ ಮೊನ್ನೆ ಕಳೆಯಿತು, ನಮ್ಮ ಊರಲ್ಲಿ ಒಂದು ಕ್ಲಬ್ಬಿನ ಒಂದು ಕೃಷಿಕರ ಒಂದು ಕ್ಲಬ್ಬಲ್ಲಿ ನಾನೊಂದು ಕ್ಲಾಸ್ ತೆಗೆದೆ. ಹಾಗೆ ಕರೀತಾ ಇರ್ತಾರೆ, ನಮ್ಮ ನಂಬರು ಕೊಡ್ತೇನೆ ನಾನು ಅವರಿಗೆ. ಎಲ್ಲಿ ಕನ್ನಡದಲ್ಲಿಯೂ ಮಲಯಾಳದಲ್ಲಿ ಎಲ್ಲ ನಾವು ಕ್ಲಾಸ್ ತೆಗಿತಾ ಇದ್ದೆ. ಈಗ ಒಂದು ಕ್ಲಾಸ್ ಕಳೆಯಿತು ಮೊನ್ನೆ, ಕೆಲವು ಕರೀತಾರೆ. ಮತ್ತೆ ಫೇಸ್ಬುಕ್ಕಲ್ಲಿ ಏನೇನು ಹೇಳ್ತೀರಿ ಅವರಿಗೆ? ನಾನು ಇದು ಸಾಕುವ ಬಗ್ಗೆ ಮಜಂಟಿ ಜಯನು ಅದರ ಮಾಡೆಲ್ ಎಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೇನೆ, ಹೇಗೆ ತೆಗೆಯೋದು ಎಲ್ಲ ಕ್ರಮಗಳು. ನಾವು ಅದರ ವಿಡಿಯೋ ತೋರಿಸಿ, ಇದು ವಿಡಿಯೋ ತೋರಿಸಿ ಲ್ಯಾಪ್ಟಾಪಲ್ಲಿ ವಿಡಿಯೋ ತೋರಿಸಿ ತೆಗೆಯುವ ಕ್ರಮ ಎಲ್ಲ ಶೂಟ್ ಮಾಡಿ ಹಾಗೆ ತೆಗಿತೇನೆ. ಅಂದ್ರೆ ಬರೀ ನೋಡೋದ್ರಿಂದ ಕಲಿಬಹುದು ಅಥವಾ ಸ್ವತಃ ಮಾಡಿ ಕಲಿಬೇಕು? ಮಾಡಿ ಕಲಿಯೋದು ಒಳ್ಳೇದು. ಒಂದು ಯಾರ ಈಗ ಅದರಲ್ಲಿ ಇಂಟ್ರೆಸ್ಟ್ ಇರೋರು ಜಸ್ಟ್ ಒಂದು ಯಾರ್ದಾರು ಒಟ್ಟಿಗೆ ಒಂದು ಸೇರಿ ಅದನ್ನು ನೋಡಿ ಕಲಿಯೋದು ಒಳ್ಳೇದು. ಈಗ ನಾವು ಬರೆಯ ಓದಿದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹೌದು ಹೌದು. ಈಗ ಪ್ರಾರಂಭ ಮಾಡಬೇಕಿದ್ರೆ ಹೇಗೆ ಪ್ರಾರಂಭ ಮಾಡಬಹುದು? ಒಂದು ಪೆಟ್ಟಿಗೆ ಕಾಲೋನಿ ಯಾರ ತರ ಆದ್ರೂ ತೆಗಿಬಹುದು. ಈಗ ಇಲ್ಲ ಇದ್ರೆ ನಮಗೆ ಸ್ವತಃ ನಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಹಿಡಿಬಹುದು. ನಾನು ಈಗ ಹೇಳುವ ಅದರ ಕ್ರಮ, ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವೇ ಅದನ್ನು ಹಿಡಿದು ಕೊಡ್ತೇವೆ. ಹೌದು. ಈಗ ಸಾಕಷ್ಟು ಬೇರೆ ಬೇರೆ ಮರಗಳ ಪೆಟ್ಟಿಗೆ ಕೂಡ ಲಭ್ಯ ಇದೆ. ಯಾವುದು ಒಳ್ಳೇದು? ಮರ ಪೆಟ್ಟಿಗೆ ಒಳ್ಳೇದು ಸಹ ನಮಗೆ ಡಿವಿಷನ್ ಮಾಡಲಿಕ್ಕೆ. ಅದು ಎಲೆಕ್ಟ್ರಿಕ್ ಶಾಪಿನಲ್ಲಿ ಹೋದರೆ ಈ 14 ಇಂಚಿನ ಪೆಟ್ಟಿಗೆ ಸಿಗ್ತದೆ ರೆಡಿಮೇಡ್. ಅದು ಎಲೆಕ್ಟ್ರಿಕ್ ವರ್ಕಿಗೆ ಬೇಕಾಗಿ ಕೊಡ್ತಾರೆ. ಅದನ್ನು ಎರಡು ಬಾಕ್ಸ್ ತೆಗೆದ್ರೆ ಆಯಿತು, ತೆಗೆದು ಅದಕ್ಕೊಂದು ತೂತು ಹಾಕಿ ಕೊಟ್ಟರೆ ಅದು ಒಳ್ಳೆ ಮರ ಇರ್ತದೆ. ಒಳ್ಳೆ ಮರ ಇರ್ತದೆ, ಸಾಗುವಾನಿ ಮರದ್ದೇ ಸಿಗ್ತದೆ. ಅದೊಂದು 200 ರುಪೀಸ್, ಅದು 200-250 ರೂಪಾಯಿ ಆಗ್ತದೆ. ಆಮೇಲೆ ಜೇನು ಕೃಷಿಯ ಬಗ್ಗೆ ನೀವು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೀರಿ. ಹೌದೌದು. ಈ ಬಗ್ಗೆ ಹೇಳಿ. ಮಧುವಾಹಿನಿ ಅಂತ ಹೇಳಿ ನಾನು ಅದಕ್ಕೆ ಒಂದು ಹೆಸರು ಕೊಟ್ಟು, ಮಧುವನ್ನು ವಹಿಸುವಳು ಅಂತ ಅರ್ಥದಲ್ಲಿ ಒಂದು ಪುಸ್ತಕ. ಅದು ನನ್ನ ಅನುಭವ, ಮತ್ತು ನನ್ನ ಕ್ಲಾಸಲ್ಲಿ ಸಿಕ್ಕಿದ್ದು, ಮತ್ತು ಸುಮಾರು ಜೇನು ಕೃಷಿಕರ ಅನುಭವಗಳು, ಹಾಗೆ ಸಿ ಪಿ ಸಿ ಆರ್ ಐಯ ಅಲ್ಲಿನ ಪ್ರೊಸೆಸ್ ಎಲ್ಲ ನಮಗೆ ತುಂಬ ಅನುಕೂಲವಾಗಿ. ಹಾಗೆ ನಮ್ಮ ಒಟ್ಟಿಗೆ ನಮ್ಮ ಕೊಲಿಗೆ ಶ್ರೀ ಎಚ್ ಬಾಲಕೃಷ್ಣ ಮಾಷ್ ಅವರು ತುಂಬ ಮತ್ತೆ ಇದನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಜೇನು ಕೃಷಿಯನ್ನ ಕೃತಕವಾಗಿ ಮಾಡುವುದರಿಂದ ಕೃಷಿಯಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಕಾಣ್ತಾ ಇದೆ? ಕೃಷಿ ಇದು ಬೆಳೆ ಹೆಚ್ಚಾಗ್ತದೆ. ಈಗ ಜೇನು ಕೃಷಿ ಇದ್ದರೆ ಆ ಬೆಳೆ ಈಗ ಹೆಚ್ಚಾಗ್ತಾ ಇರ್ತದೆ. ಈಗ ಜೇನು ಕೃಷಿ ಇಲ್ಲದ ಒಂದು ತೋಟದಲ್ಲಿ ಆ ಬೆಳೆ ಕಡಿಮೆ ಆಗ್ತದೆ. ಆಗ ಪರಾಗಸ್ಪರ್ಶ ಇದೊಂದು ಪ್ರಧಾನ ಕಾರಣ. ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದು ಹಲವಾರು ಇದರಲ್ಲಿ ಟ್ರಿವಾಂಡ್ರಮಲ್ಲಿ ವೆಳ್ಳಾಯಣಿ ಕಾರ್ಷಿಕ ಕಾಲೇಜಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಜೇನು ತೋಟದಲ್ಲಿ ಆ ತೋಟದಲ್ಲಿ ಜೇನು ಪೆಟ್ಟಿಗೆ ಇಟ್ಟು ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅವರೇ ಹೇಳಿದ್ದಾರೆ. ಬಹುಶಃ ಸ್ವರ್ಗವನ್ನು ನರಕ ಮಾಡಿದಂತಹ ಎಂಡೋಸಲ್ಫಾನ್ ಪ್ರಸ್ತಾಪ ಮಾಡುವುದಿದ್ರೆ ಹೌದು, ಇಂಥ ಒಂದು ರಾಸಾಯನಿಕದಿಂದಾಗಿ ಈ ಜೇನು ಕೃಷಿಗೆ ಯಾವ ರೀತಿ ಒಂದು ಆಪತ್ತು ಬಂದಿದೆ? ದೊಡ್ಡ ಆಪತ್ತು ಬರ್ತದೆ. ಈಗ ರಾಸಾಯನಿಕ ಒಂದು ದೊಡ್ಡ ಆಪತ್ತು. ಈಗ ನಮ್ಮ ಊರಲ್ಲಿ ಈಗ ನಾವು ಬೆಳೆಗೆ ಬೇಕಾಗಿ ಖಂಡಾಪಟ್ಟೆ ರಾಸಾಯನಿಕ ಗೊಬ್ಬರವನ್ನು ರಾಸಾಯನಿಕ ಸಿಂಪರಣೆ ಇದಾಗ್ತಾರೆ, ಆದರೆ ಅದು ಈ ಜೇನು ಕೃಷಿಗೆ ಸಹ ದೊಡ್ಡ ಬಿಟ್ಟದ್ದು, ಅದು ಒಳ್ಳೆ ಎಲ್ಲ ಸತ್ತು ಹೋಗ್ತದೆ. ಅವಾಗ ಈ ರಾಸಾಯನಿಕ ಜೈವಿಕ ಕೃಷಿಗೆ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ವಿ, ಎಲ್ಲಿ ಪರಿಸರ ಸ್ವಚ್ಛವಾಗಿರ್ತದೋ ಅಲ್ಲಿ ಜೇನು ಕೃಷಿ ಚೆನ್ನಾಗಿ. ಈ ಪರಿಸರದ ಅಸಮತೋಲನ ಅಂದ್ರೆ ಈಗ ಉಷ್ಣತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ ಇತ್ತೀಚಿನ ವರ್ಷಗಳಲ್ಲಿ, ಇದರಿಂದಾಗಿ ಜೇನು ಕೃಷಿಗೆ ಏನಾದ್ರು ತೊಂದರೆ ಆಗಬಹುದಾ? ತೊಂದರೆ ಉಂಟು. ಈಗ ಪ್ಲಾಸ್ಟಿಕ್ ನೋಡಿ, ಎಲ್ಲಿ ನೋಡಿರು ಪ್ಲಾಸ್ಟಿಕ್ ಎಲ್ಲ ಹೊಸಿತ್ತ ರಾತ್ರಿ ಆಗೋದು, ಇದೆಲ್ಲ ಬೆಂಕಿ ಹಾಕಿ ಎಲ್ಲ ನಮ್ಮ ಅಟ್ಮಾಸ್ಫಿಯರ್ ಇಡೀ ಹಾಳಾಗ್ತದೆ. ಅದು ಒಂದು ಜೇನು ಕೃಷಿಗೆ ದೊಡ್ಡ ಒಂದು ಪೆಟ್ಟದು. ಇದು ಜೇನು ಬಿಟ್ಟು ಹೋಗ್ತದೆ, ಕಾಲೋನಿಯೇ ಬಿಟ್ಟು ಹೋಗ್ತದೆ. ಈ ಹೊಗೆ ತಾಗುವಾಗ ಆ ಕಾಲೋನಿಯೇ ಬಿಟ್ಟು ಹೋಗ್ತದೆ. ಇದು ದೊಡ್ಡ ಒಂದು ಡೇಂಜರ್ ಅದು ನಮ್ಮ ಊರಿಗೆ. ಸ್ವಚ್ಛವಾದ ಒಂದು ಅಂತರಿಕ್ಷ ಹಾಳಾಗ. ಬಹುಶಃ ಬಹಳ ದೂರದೃಷ್ಟಿಯಿಂದ ನೋಡುದಿದ್ರೆ ಜೇನು ಕುಟುಂಬ ನಾಶವಾದ್ರೆ ಇಡೀ ಜಗತ್ತಿನ ಜೀವವೇ ಇಲ್ಲದಾಗ್ತದೆ. ಹೌದು, ಬಹಳ ಸಂತೋಷ ಇವಿ ಭಟ್ ಅವರೇ, ಜೇನು ಕೃಷಿಯ ತಮ್ಮ ಅನುಭವವನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಜೇನು ಕೃಷಿ ಅನುಭವದ ಕುರಿತು ಇವಿ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಕೃಷಿ ಬೆಳೆಗಳ ಜೊತೆ ಜೊತೆಗೆ ಒಂದಷ್ಟು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ರೈತರಿಗೆ ಅನೇಕ ಉಪಯೋಗಗಳಿವೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಗಿಡಮರಗಳನ್ನು ನೆಟ್ಟು ಬೆಳೆಸುವುದರಿಂದ ನೇರವಾಗಿ ಮಣ್ಣಿಗೆ ಹೆಚ್ಚಿನ ಒಂದು ಪೋಷಕಾಂಶ ಲಭ್ಯ ಆಗುವಾಗ ಮಾಡಬಹುದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು, ಮಣ್ಣಿನ ಕೊಚ್ಚಣೆಯನ್ನು ಕಡಿಮೆ ಮಾಡಬಹುದು, ಹಾಗೆಯೇ ಪೂರಕವಾಗಿ ಒಂದಷ್ಟು ಆದಾಯವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಗ್ಲಿರಿಸೀಡಿಯಾ ಅಥವಾ ಗೊಬ್ಬರದ ಗಿಡ ಎನ್ನುವಂತಹದ್ದು ಪ್ರೋಟೀನ್ ಸಮೃದ್ಧವಾಗಿರುವಂತಹ ಒಂದು ಮೇವಿನ ಬೆಳೆ ಹಾಗೂ ಹೆಚ್ಚಿನ ಪೋಷಕಾಂಶ ಇರುವ ಕಾರಣ ಇವುಗಳನ್ನು ನೆಟ್ಟು ಬೆಳೆಸುವಂತಹದ್ದು ಒಳ್ಳೆಯದು. ಕತ್ತರಿಸಿರುವಂತಹ ದಂಟು ಮತ್ತು ಎಲೆಗಳಿಂದ ರಾಸುಗಳಿಗೆ ಅಥವಾ ಜಾನುವಾರುಗಳಿಗೆ ಮೇವನ್ನು ತಯಾರಿಸುವುದಕ್ಕೆ ಸಾಧ್ಯ ಇದೆ. ಇದನ್ನು ಹುಲ್ಲು ಮತ್ತು ಮೆಕ್ಕೆಜೋಳದೊಂದಿಗೆ ಬೆರೆಸಿ ಕೊಡಬಹುದು. ಹಸಿರು ಬೇಲಿಗೆ ಇದನ್ನು ಬಳಸಿಕೊಳ್ಬಹುದು. ಖಾಲಿ ಜಾಗ, ಕಲ್ಲು ಬಂಡೆಗಳಿರುವಂತಹ ಪ್ರದೇಶಗಳಲ್ಲಿ, ರಸ್ತೆಯ ಅಂಚಿನಲ್ಲಿಯೂ ಕೂಡ ಇದನ್ನು ನೆಟ್ಟು ಬೆಳೆಸಬಹುದು. ಇದು ಸಾಕಷ್ಟು ಹಸಿರು ಸೊಪ್ಪನ್ನು ವೇಗವಾಗಿ ಉತ್ಪಾದಿಸುವಂತಹ ಗಿಡವಾಗಿದೆ. ಎಲೆಯು ಬೇಗನೆ ಮಣ್ಣಿನಲ್ಲಿ ಕುಳಿತದೆ. ಅದಕ್ಕಾಗಿ ಇದನ್ನು ಗೊಬ್ಬರದ ಗಿಡ ಎಂದು ಕೂಡ ಕರೆಯಲಾಗ್ತದೆ. ಇದನ್ನು ಹಸಿರು ಗೊಬ್ಬರವಾಗಿ ಬೆಳೆಸಬಹುದು. ಒಂದು ಎಕರೆಯ ಬೇಲಿಯಲ್ಲಿ ಈ ಗಿಡವನ್ನು ನೆಟ್ಟು ಬೆಳೆಸಿದರೆ ಸುಮಾರು 2 ಎಕರೆ ಭೂಮಿಗೆ ಬೇಕಾಗುವಷ್ಟು ಹಸಿರೆಲೆ ಗೊಬ್ಬರವನ್ನು ಪೂರೈಸಬಹುದು. ಇದನ್ನು ಎರೆಹುಳದ ಗೊಬ್ಬರ ತಯಾರಿಕೆಯಾಗಲಿಯೂ ಕೂಡ ಬಳಸುವುದಕ್ಕೆ ಅವಕಾಶ ಇದೆ. ಹೆಚ್ಚಿನ ಪ್ರೋಟೀನ್ ಅಂಶ ಇರುವ ಕಾರಣ ಗ್ಲಿರಿಸಿಡಿಯನ್ನು ಮೇವಾಗಿ ಬಳಸಿದಾಗ ಹಾಲು ಮತ್ತು ಮಾಂಸದ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತದೆ. ಇನ್ನೊಂದು ಚಿಕ್ಕ ಗಿಡ ಆದರೆ ಹೆಚ್ಚು ಉಪಯುಕ್ತವಾದಂತಹ ಗಿಡ, ಅದುವೇ ಚೆಂಡು ಹೂವು ಅಥವಾ ಮೆರಿಗೋಲ್ಡ್. ಯಾವುದೇ ಬೆಳೆಯನ್ನು ಬೆಳೆಯುವುದಿದ್ರೂ ಅದರಲ್ಲಿ ಚೆಂಡು ಹೂವಿನ ಬೆಳೆಯನ್ನು ಅಂದರೆ ಗಿಡವನ್ನು ನೆಟ್ಟು ಬೆಳೆಸುವುದರಿಂದ ಅನೇಕ ಉಪಯೋಗಗಳಿವೆ. ಇವು ಜೇನು ಹುಳಗಳನ್ನು ಆಕರ್ಷಿಸುತ್ತದೆ. ಬೆಳೆಯ ಸುತ್ತಲೂ ಚೆಂಡು ಹೂವಿನ ಗಿಡವನ್ನು ಹಾಕಿದರೆ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ನಡೆದು ಇಳುವರಿಯು ಕೂಡ ಹೆಚ್ಚಾಗುವುದಕ್ಕೆ ಅನುಕೂಲವಾಗ್ತದೆ. ಇದರ ಬೇರುಗಳಲ್ಲಿ ಸಾರಜನಕ ಸ್ಥಿರೀಕರಿಸುವಂತಹ ರೈಸೋಬಿಯಂ ಗಂಟುಗಳು ಕೂಡ ಇರ್ತವೆ. ಇದರಿಂದಾಗಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೆಚ್ಚು ಹೆಚ್ಚು ಸ್ಥಿರೀಕರಿಸಿ ಬೆಳೆಗಳಿಗೆ ಪೂರೈಸುತ್ತವೆ. ಪ್ರತಿ 2 ಸಾಲುಗಳ ಮಧ್ಯೆ ಈ ಹೂವಿನ ಒಂದು ಸಾಲು ಇರುವ ಹಾಗೆ ನಾಟಿ ಮಾಡಿದರೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕೂಡ ತಡೆಗಟ್ಟಬಹುದು. ಯಾವುದೇ ಹಣ್ಣಿನ ತೋಟದಿಂದ ಹಿಡಿದು ಕಬ್ಬು ಬೆಳೆಯುವವರೆಗೆ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಅಥವಾ ಬದುವಿನ ಸುತ್ತ ಚೆಂಡು ಹೂವಿನ ಗಿಡವು ಇರುವ ಹಾಗೆ ನೋಡಿಕೊಳ್ಬೇಕು. ಆಗಾಗ ಹೂಗಳನ್ನು ಮಾರಿಸಿ ಗಳಿಸುವ ಆದಾಯಕ್ಕಿಂತ ಇದು ಹೆಚ್ಚು ಉಪಯುಕ್ತವಾದಂತಹ ಗಿಡವಾಗಿದೆ. ಹಾಗೆಯೇ ಹಾನಿಕಾರಕವಾದಂತಹ ಕೀಟಗಳು ಕೂಡ ಚೆಂಡು ಹೂವಿನ ಗಿಡಕ್ಕೆ ಆಕರ್ಷಿತವಾಗುತ್ತವೆ. ಹಾಗಾಗಿ ಮುಖ್ಯ ಬೆಳೆಯು ಕೀಟಗಳಿಂದ ರಕ್ಷಣೆಯನ್ನು ಪಡೆಯಬಹುದು. ಬೇವು ಇನ್ನೊಂದು ಪ್ರಮುಖವಾದಂತಹ ಗಿಡ. ಇದರ ಪ್ರತಿಯೊಂದು ಭಾಗವೂ ಕೂಡ ರೈತರಿಗೆ ಉಪಯುಕ್ತವೇ ಆಗಿದೆ. ಬೇವಿನ ಮರವು ವಾತಾವರಣದಲ್ಲಿರುವಂತಹ ಕಲುಷಿತ ಹವಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವುದರಿಂದ ಬೇವು ಪರಿಸರ ಶುದ್ಧೀಕರಣದಲ್ಲಿಯೂ ಕೂಡ ಸಹಕರಿಸುತ್ತದೆ. ಕೃಷಿಯಲ್ಲಿ ಗೊಬ್ಬರದ ಬಳಕೆ ಪ್ರಾರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಬೇವಿನನ್ನು ನಾವು ಬಳಸ್ತಾ ಇದ್ದೇವೆ. ಬೇವಿನ ಹಿಂಡಿಯು ಹೆಚ್ಚಿನ ಸಾರಜನಕ ಪೋಷಕಾಂಶವನ್ನು ಹೊಂದಿದೆ ಹಾಗೂ ಮಣ್ಣಿನ ಗುಣಲಕ್ಷಣಗಳನ್ನು ಸುಧಾರಿಸುವುದಕ್ಕೆ ಇವು ನೆರವಾಗ್ತವೆ. ಬೇವಿನ ಹಿಂಡಿಯಲ್ಲಿ 4% ಸಾರಜನಕ, 1.1% ರಂಜಕ ಹಾಗೂ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಬೇವಿನ ಎಲೆ ಹಾಗೂ ಬೀಜಗಳನ್ನು ಸಾವಯವ ಗೊಬ್ಬರ ಇಲ್ಲವೇ ಕೀಟನಾಶಕವಾಗಿ ಕೂಡ ಬಳಸಬಹುದು. ಒಂದು ಬೇವಿನ ಮರ ವರ್ಷಕ್ಕೆ 50 ಕಿಲೋದಷ್ಟು ಹಣ್ಣನ್ನು ಕೊಡುತ್ತದೆ. ಇವುಗಳನ್ನು ಗೊಬ್ಬರದ ಜೊತೆ ಬೆರೆಸಬಹುದು, ಇಲ್ಲವೇ ಜಜ್ಜಿ ನೀರಿನಲ್ಲಿ ನೆನೆಸಿ ಕೀಟನಾಶಕವಾಗಿ ಬಳಸಬಹುದು. ಹಲವಾರು ಕೀಟನಾಶಕ ತಯಾರಿಸುವುದಕ್ಕೆ ಪೇಸ್ಟ್ ಹಾಗೂ ಸೋಪು ತಯಾರಿಯಲ್ಲಿಯೂ ಕೂಡ ಬೇವನ್ನು ಬಳಸಲಾಗ್ತದೆ. ನುಗ್ಗೆ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಗಿಡವಾಗಿದ್ದು ಇದು ಕೂಡ ರಸ್ತೆಯ ಬದಿಗಳಲ್ಲಿ ಜಮೀನಿನ ಪಕ್ಕದಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಇದನ್ನು ಮೇವಾಗಿ ಹಾಗೂ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಅಡುಗೆ ತಯಾರಿಯಲ್ಲಿಯೂ ಕೂಡ ಇದನ್ನು ಬಳಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000-50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-40,000